ಮ್ಯೂಕೋರ್ಮೈಕೋಸಿಸ್ ಕಪ್ಪು ಶಿಲೀಂಧ್ರ ಸೋಂಕು ಸಾಂಕ್ರಾಮಿಕವಲ್ಲ. ನಿಯಂತ್ರಣದಲ್ಲಿ ಇಲ್ಲದ ಸಕ್ಕರೆ ಕಾಯಿಲೆ ಸೋಂಕಿಗೆ ರಹದಾರಿ ಎಚ್ಚರ. ಅತಿಯಾದ ಸ್ಟೆರಾಯ್ಡ್ ಬಳಕೆ ರೋಗ ನಿರೋಧಕ ಶಕ್ತಿಯನ್ನು ಕುಂಠಿತಗೊಳಿಸುತ್ತದೆ. ಜಾಗ್ರತೆ ಇರಲಿ. ಶೀಘ್ರ ಪತ್ತೆ ಮತ್ತು ಚಿಕಿತ್ಸೆಯಿಂದ ಕಪ್ಪು ಶಿಲೀಂಧ್ರ ಸೋಂಕು ಸಂಪೂರ್ಣವಾಗಿ ಗುಣವಾಗುತ್ತದೆ. ಮಾಸ್ಕ್ ಧರಿಸಿ, ಅಂತರ ಪಾಲಿಸಿ, ಸ್ವಚ್ಛತೆ ಕಾಪಾಡಿ, ಸ್ವಯಂ ಪ್ರೇರಿತರಾಗಿ ಲಸಿಕೆ ಪಡೆಯಿರಿ. ಹೆಚ್ಚಿನ ಮಾಹಿತಿಗೆ ಆರೋಗ್ಯ ಸಹಾಯವಾಣಿ 104ಕ್ಕೆ ಕರೆ ಮಾಡಿ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಕೊರೋನಾ ಸಾಂಕ್ರಾಮಿಕ ಹರಡುತ್ತಿರುವ ಈ ಸಮಯದಲ್ಲಿ ಕೆಲಸ ಕಳೆದುಕೊಂಡು ಸಂಕಷ್ಟದಲ್ಲಿದ್ದೀರಾ? ಚಿಂತೆ ಬೇಡ. ಇಂದೇ ಜಾಬ್ ಕಾರ್ಡ್ ಮಾಡಿಸಿ ಮಹಾತ್ಮ ಗಾಂಧಿ ನರೇಗಾ ಯೋಜನೆಯಡಿ ಉದ್ಯೋಗಕ್ಕಾಗಿ ಅರ್ಜಿ ಸಲ್ಲಿಸಿ. ವರ್ಷಕ್ಕೆ ಕುಟುಂಬವೊಂದಕ್ಕೆ 100 ದಿನಗಳ ಉದ್ಯೋಗ ಖಚಿತ. ದಿನಕ್ಕೆ 289 ರೂಪಾಯಿಗಳನ್ನು ನಿಮ್ಮ ಬ್ಯಾಂಕ್ ಖಾತೆಗೆ ಜಮಾ ಮಾಡಲಾಗುತ್ತದೆ. ಹೆಣ್ಣು ಗಂಡಿಗೆ ಸಮಾನ ಕೂಲಿ. ಆಸಕ್ತರು ಇಂದೇ ನಿಮ್ಮ ಹತ್ತಿರದ ಗ್ರಾಮ ಪಂಚಾಯಿತಿ ಸಂಪರ್ಕಿಸಿ. ಉಚಿತ ಸಹಾಯವಾಣಿ 1800-528-6666 ಅಥವಾ ಕಾಯಕ ಮಿತ್ರ ಮೊಬೈಲ್ ಆಪ್ ಬಳಸಿ. ಕರ್ನಾಟಕ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಪ್ರಕಟಣೆ. ರಾಮಕೃಷ್ಣ ಅವರೇ, ಹೇಳಿ. ಎಸ್ಟಿಮೇಟ್ ಓಕೆ, ಆದ್ರೆ ಸಿಮೆಂಟ್ ಅಲ್ಟ್ರಾಟೆಕ್ಗೆ ಯಾಕೆ ಕಡಿಮೆ ಬೆಲೆದು ನಡೆಯುತ್ತಿಲ್ವಾ? ಓ, ನಡೆಯುತ್ತಲ್ಲ, ಆದ್ರೆ ಎಷ್ಟು ದಿನ? ಯಾವುದೇ ಗ್ಯಾರಂಟಿ ಇಲ್ಲ. ನನ್ನ ಹೆಸರು ಮತ್ತೆ ಮನೆಯ ಕೆಲಸ ನೋಡಿ, ಎರಡೂ ಹಾಳು. ಆದ್ರಿಂದ ಕಡಿಮೆ ಬೆಲೆಯ ಸಿಮೆಂಟ್ ಬಳಸೋದಂದ್ರೆ ನಮ್ಮ ತಲೆ ಮೇಲೆ ಚಪ್ಪಡಿ ಕಲ್ಲು ಎತ್ತಿ ಹಾಕೋದು ತಿಳಿತು ಬಿಡಿ, ಗೊತ್ತಾಯ್ತು. ಹೌದು, ಮನೆ ಕಟ್ಟುವಾಗ ಎಲ್ಲವನ್ನೂ ಬದಲಾಯಿಸಬಹುದು, ಆದ್ರೆ ಸಿಮೆಂಟ್ ಅನ್ನು ಸರ್ವಥಾ ಬದಲಾಯಿಸುವಂತಿಲ್ಲ. ಹಾಗಾಗಿ ಮನೆ ಕಟ್ಟಿಸಿ ಕೇವಲ ಅಲ್ಟ್ರಾಟೆಕ್ ನಿಂದ. ಅಲ್ಟ್ರಾಟೆಕ್ ಬೈಂಡಿಂಗ್ ಪಾರ್ಟಿಕಲ್ಸ್ ಇಟ್ಟಿಗೆಯಿಂದ ಸರಳುಗಳ ತನಕ ಜೋಡಿಸಿ ನಿಮ್ಮ ಮನೆಗೆ ಅಖಂಡ ಬಲಿಷ್ಠತೆಯನ್ನು ನೀಡುತ್ತದೆ. ಅಲ್ಟ್ರಾಟೆಕ್ ಇಂಜಿನಿಯರ್ ಆಯ್ಕೆಯ ದೇಶದ ನಂಬರ್ ಒನ್ ಸಿಮೆಂಟ್. ಪುರುಷರಿಗೆ ಬೇಕಾಗುವ ಬೆಸ್ಟ್ ಕ್ವಾಲಿಟಿ ಹಾಗೂ ಪ್ರೀಮಿಯಂ ಕ್ವಾಲಿಟಿ ಬಟ್ಟೆಗಳ ಏಕೈಕ ಮಳಿಗೆ ಸೋಲಾಪುರ್ನ ಡರ್ಬಿ ಕ್ಲಾತ್ ಮಾರ್ಕೆಟ್, ನವಿಪೇಟ್ ಡರ್ಬಿ ಮಾರ್ಕೆಟ್, ತಿಲಕ್ ಚೌಕ್, ಸೋಲಾಪುರ್. ಸೂಟಿಂಗ್, ಶರ್ಟಿಂಗ್, ಲೆನಿನ್ ಖಾದಿ, ಕಾಟನ್ ಖಾದಿ, ಸಿಲ್ಕ್ ಮತ್ತು ಸ್ಪೆಷಲ್ ವೈಟ್ಗೋಸ್ಕರ ಬೇರೆ ಸೆಕ್ಷನ್ ಹೊಂದಿದೆ. ಮದುವೆ ಬಟ್ಟೆ ಖರೀದಿಗೆ ಮರೆಯದೇ ಒಮ್ಮೆ ಬನ್ನಿ. ಡರ್ಬಿ ಕ್ಲಾತ್ ಮಾರ್ಕೆಟ್, ನವಿಪೇಟ್ ಡರ್ಬಿ ಮಾರ್ಕೆಟ್, ತಿಲಕ್ ಚೌಕ್, ಸೋಲಾಪುರ್. ಆತ್ಮೀಯ ರೈತ ಬಾಂಧವರೇ, ಇಂದಿನ ಕಿಸಾನ್ವಾಣಿ ಕಾರ್ಯಕ್ರಮದಲ್ಲಿ ಬೀಳಿಗಿ ತಾಲೂಕಿನ ಸುನಗ ಗ್ರಾಮದ ಪ್ರಗತಿಪರ ರೈತರಾದ ಪರಪ್ಪ ಗುರಪ್ಪ ಗಾಮ ಅವರೊಂದಿಗೆ ಸಂದರ್ಶನ. ಇವರನ್ನು ಸಂದರ್ಶಿಸುತ್ತಾರೆ ನವೀನ್ ಕುಮಾರ್ ಕದ್ರಿ. ರೈತ ಬಾಂಧವರೇ, ಶರಣ ಶರಣಾರ್ಥಿಗಳು, ನಾನೀಗ ಬೀಳಿಗಿ ತಾಲೂಕಿನ ಸುನಗ ಗ್ರಾಮದ ಪಕ್ಕದಲ್ಲಿದ್ದೇನೆ. ಇಲ್ಲಿಯ ಒಂದು ಪ್ರಗತಿಪರ ರೈತರಾದ ಪರಪ್ಪ ಗುರಪ್ಪ ಗಾಮ ಅವರು ನನಗೆ ಮಾತುಕತೆಯಲ್ಲಿ ಸಿಕ್ಕಿದ್ರು. ಅವರು ತಮ್ಮ ಕೃಷಿ ಅನುಭವದ ಬಗ್ಗೆ ಮಾತನಾಡಲು ಈಗ ನನ್ನ ಮುಂದಿದ್ದಾರೆ. ಪರಪ್ಪ ಗುರಪ್ಪ ಗಾಮ ಅವರೇ, ನಮಸ್ಕಾರ. ನಮಸ್ಕಾರ, ನಿಮಗೆ ಈ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಪರಪ್ಪ ಗುರಪ್ಪ ಗಾಮ ಅವರೇ, ನೀವು ಏನೆಲ್ಲ ಕೃಷಿ ಕಾರ್ಯ ನಡೆಸ್ತಾ ಇದ್ದೀರಿ, ಏನೆಲ್ಲ ಕೃಷಿ ಚಟುವಟಿಕೆಗಳಲ್ಲಿ ನೀವು ತೊಡಗಿದ್ರಿ ಹೇಳಿ. ನಾವು ಕೃಷಿಯಲ್ಲಿ ಕಬ್ಬು, ಬಾಳೆ, ಹತ್ತಿ, ಗೋವಿನ ಜೋಳ ಇವನ್ನೆಲ್ಲ ನಾವು ಸಾವಯವ ಪದ್ಧತಿಯಲ್ಲಿ ಬೆಳಿತೀವಿ. ಮುಂದೆ ನಾವು ಸಾವಯವ ಪದ್ಧತಿಯಲ್ಲಿ ನಾವು ಬೆಳಿಬೇಕಾದ್ರೆ ನಾವು ಒಂದು ಉಪಕಸಬಗಳನ್ನು ನಾವು ಅಳವಡಿಸಿಕೊಳ್ಬೇಕಾಗ್ತದೆ. ಹೆಂಗಪ್ಪ ಅಂದ್ರೆ ಹೈನುಗಾರಿಕೆ ಆಗಲಿ, ಕುರಿ ಸಾಕಾಣಿಕೆ ಆಗಲಿ, ಕೋಳಿ ಸಾಕಾಣಿಕೆ ಆಗಲಿ, ಯಾವುದೇ ಒಂದು ಉಪಕಸಬಗಳನ್ನು ನಾವು ಅಳವಡಿಸಿಕೊಂಡಾಗ ಮಾತ್ರ ನಾವು ಸಾವಯವ ಕೃಷಿಯನ್ನು ಮಾಡಲಿಕ್ಕೆ ಸಾಧ್ಯ. ಈಗ ನಾವು ಕೋಳಿ ಸಾಕಾಣಿಕೆಯಲ್ಲಿ ನಮ್ಮ ಸಣ್ಣ ಮಗ ಒಬ್ಬ ಕೋಳಿ ಸಾಕಾಣಿಕೆಯನ್ನು ಮಾಡ್ತಾನೆ. ಆ ಕೋಳಿ ಸಾಕಾಣಿಕೆಯಲ್ಲಿ ಒಂದು ವರ್ಷಕ್ಕೆ 2-2.5 ಲಕ್ಷ ರೂಪಾಯಿ ಲಾಭ ಬರುತ್ತೆ. ಅದರ ಗೊಬ್ಬರವನ್ನು ನಾವು ಕಬ್ಬಿಗಾಗಲಿ, ಬಾಳೆಗಾಗಲಿ ನಾವು ಯಾವ ಪೈಕಿ ಬೆಳೆಸ್ಕೋತೀವೋ ಅದಕ್ಕೆ ನಮಗೆ ಹೆಚ್ಚಿನ ಪೋಷಕಾಂಶಗಳು ಆ ಕುರಿ ಗೊಬ್ಬರದೊಳಗಾಗಲಿ, ಈ ಕೋಳಿ ಗೊಬ್ಬರದೊಳಗಾಗಲಿ, ಅವು ಪೋಷಕಾಂಶಗಳು ಎಲ್ಲವೂ ನಮಗೆ ಬೆಳೆಗೆ ಬೇಕಾದಂಥ ಪೋಷಕಾಂಶಗಳು ಎಲ್ಲ ಸಿಗ್ತಾವೆ. ಅದನ್ನು ಅಳವಡಿಸಿಕೊಂಡು ನಾವು ಸಾವಯವ ಕೃಷಿಯಲ್ಲೇ ನಾವು ಕಬ್ಬಾಗಲಿ, ಬಾಳೆಯಾಗಲಿ ಬೆಳಿತೀವಿ. ಒಂದು ಕಬ್ಬು ನಾವು ಬೆಳಿಬೇಕಾದ್ರೆ ರೈತರೆಲ್ಲರೂ 1 ಎಕರೆಗೆ 2.5-3 ಟನ್ನ ಕಬ್ಬನ್ನು ನಾಟಿ ಮಾಡ್ತಾರೆ. ನಾವು 1 ಎಕರೆಗೆ 4 ಕ್ವಿಂಟಲ್ ಅಂತ 5 ಕ್ವಿಂಟಲ್ ಬೀಜವನ್ನು ಉಪಯೋಗ ಮಾಡ್ತೀವಿ. ಅದು ಹೇಗಪ್ಪ ಅಂದ್ರೆ ಒಂದು ಕನ್ನನ್ನು ಮಾಡಿಕೊಂಡು 2 ಫೂಟ ಬಿಟ್ಟು ನಾವು ಹಾಕಿದ್ದಾದ್ರೆ ನಮಗೆ ಅದರೊಳಗಿಂತ ಬೀಜ ಕಡಿಮೆ ಆಗತ್ತೆ, ಇಳುವರಿ ಜಾಸ್ತಿ ಆಗತ್ತೆ. ಆ ರೀತಿಯಾಗಿ ನಾವು ಬೀಜನ ಉಪಯೋಗ ಮಾಡಿಕೊಂಡು ನಾಟಿ ಮಾಡ್ತೀವಿ. ಅದು ಅಲ್ಲದೆ ನಾವು ಆ ಕಬ್ಬಿಗಾಗಿ ಸುಳಿ ಕೊರಕ ಅಂತ ಒಂದು ರೋಗ ಬರುತ್ತೆ. ಆ ಸುಳಿ ಕೊರಕ ನಾವು ರೋಗ ಬರಬೇಕಾದ್ರೆ ಆ ಸುಳಿ ಬೀಳಲಾರ್ದಂಗೆ ನೋಡ್ಕೋಬೇಕಾದ್ರೆ ನಾಟಿ ಮಾಡುವ ಮುನ್ನ ಅಂದರೆ ನಾವು ನಾಟಿ ಮಾಡುವಾಗ ಬೇವಿನ ಹಿಂಡಿಯನ್ನು ನಾವು ಉಪಯೋಗ ಮಾಡ್ಕೊಂಡ್ರೆ ಅದು ನಮಗೆ ಸುಳಿ ಬಾಧೆ ಅದನ್ನು ನಾವು ತಪ್ಪಿಸಬೇಕಾಗತ್ತೆ. ಆ ಸುಳಿ ಬಿದ್ದ ತಕ್ಷಣ ರೈತರೆಲ್ಲರೂ ಕ್ಲೋರಿಪರಿಪಾಸು ಯಾವುದೇ ಕೀಟನಾಶಕವನ್ನು ಸಿಂಪರಣೆ ಮಾಡ್ತಾರೆ. ಆ ಕೀಟನಾಶಕ ಸಿಂಪರಣೆ ಮಾಡೋದಂತರ ಅಲ್ಲಿ ನಮ್ಮ ಭೂಮಿಯಲ್ಲಿ ಇರತಕ್ಕಂಥ ಸೂಕ್ಷ್ಮ ಜೀವಾಣುಗಳೆಲ್ಲ ನಾಶಕ್ಕವ. ಅದರ ಸಲುವಾಗಿ ಆ ನಾವು ಕಬ್ಬು ನಾಟಿ ಮಾಡುವಾಗ ಬೇವಿನ ಹಿಂಡಿ ಉಪಯೋಗ ಮಾಡಿಕೊಳ್ಳುವುದು ಬಹಳ ಉತ್ತಮ. ಅಂದ್ರೆ ಕಬ್ಬಿನ ಕೃಷಿಯಲ್ಲಿ ನೀವು ಸಾವಯವ ಕೃಷಿ ಪದ್ಧತಿ ನೀವು ಅನುಸರಿಸಿದ್ದೀರಿ ಅಲ್ವಾ? ಈ ಸಾವಯವ ಕೃಷಿ ಪದ್ಧತಿನ ಅನುಸರಿಸಿದ್ರೆ ಆ ಭೂಮಿಯ ಫಲವತ್ತೆ ಕೂಡ ಜಾಸ್ತಿ ಆಗುತ್ತೆ, ಮತ್ತೆ ಅದರಲ್ಲಿರುವಂತಹ ಪೋಷಕಾಂಶ ಕೂಡ ನಾಶ ಆಗುದಿಲ್ಲ ಅಂತ ನೀವು ಹೇಳ್ತಿದ್ದೀರಿ. ಹೌದು, ಅದ ನಾವು ಸಾವಯವ ಕೃಷಿಯನ್ನು ನಾವು ಅಳವಡಿಸಿಕೊಂಡಾಗ ನಮ್ಮ ಸೂಕ್ಷ್ಮಾಣು ಜೀವಾಣುಗಳು ಸಾಯುವುದಿಲ್ಲ. ಮುಂದೆ ಅದರ ಜೊತೆ ನಾವು ಜೀವಾಮೃತ ಅಂತ ನಾವು ಅದರೊಳಗೆ 15 ದಿವಸಕ್ಕೊಮ್ಮೆ ಜೀವಾಮೃತ ಬಿಡ್ತೀವಿ. ಜೀವಾಮೃತ ಅಂದ್ರೇನು? 200 ಲೀಟರ್ ಬ್ಯಾರಲ್ಗೆ 2 ಕೆಜಿ ಸಾವಯವ ಕರಿಬೆಲ್ಲ, 2 ಕೆಜಿ ಕಡಲೆ ಇಟ್ಟು, 10 ಲೀಟರ್ ಗೋಮೂತ್ರ, 10 ಕೆಜಿ ಸಗಣಿ ಹಾಗೂ ಬದೆಗಳಲ್ಲಿ ಒಂದು ಬಗಸಿ ಉತ್ತಮ ಮಣ್ಣನ್ನು ಹಾಕಿಕೊಂಡು ಅಥವಾ ಬದಿನ ಮಣ್ಣನ್ನು ಹಾಕಿ ಅದನ್ನು 4 ದಿವಸ ತಿರುಗಾಡಿ 5ನೇ ದಿವಸಕ್ಕೆ ನಾವು ಡ್ರಿಪ್ಪಿನಲ್ಲಿ ಅದನ್ನು ಬಿಡ್ತಾ ಇದ್ದು ಅಲ್ಲಿ ಸೂಕ್ಷ್ಮಾಣು ಜೀವಾಣುಗಳೆಲ್ಲ ನಮಗೆ ಹೆಚ್ಚಿಗೆ ಅಭಿವೃದ್ಧಿಯಾಗಿ ಅಲ್ಲಿ ನಮ್ಮ ಭೂಮಿ ಕುಂಠಿತ ಆಗಲಾರದ ಚಲೋ ಫಲವತ್ತಾಗಿ ತೋರ್ತದೆ. ಆದರೆ ಈ ಸಾವಯವ ಕೃಷಿ ಪದ್ಧತಿಯಲ್ಲಿ ಇಳುವರಿ ಕಡಿಮೆ ಅಂತ ಹೇಳ್ತಾರೆ, ಇದು ಹೇಗೆ ಪರಪಗಾಮ ಅವರೇ? ಇದು ಸಾವಯವ ಕೃಷಿಯಲ್ಲಿ ಇಳುವರಿ ಕಡಿಮೆ ಆಗುವುದಿಲ್ಲ. ಅದು ನಿಜವಾಗಿ ನಾನು 1 ಎಕರೆಕಾಯಿ 75 ಟನ್ ಕಬ್ಬನ್ನು ಬೆಳೆದೀನಿ. ಯಾಕಂದ್ರೆ ಬಾಳೆ ಬೆಳೆದೀನಿ, ಬಾಳೆ ಆದ್ರೂ ಒಂದು ಸರಾಸರಿ 35 ಕೆಜಿ ಒಂದು ಗಡ ಆಗ್ಯಾವ. ಈಗ 75 ಟನ್ ಕಬ್ಬಾಗೈತಿ, ಅದು ಇಳುವರಿ ಕಡಿಮೆ ಆಗುವುದಿಲ್ಲ. ಈಗ ನಾವು ಯಾಕಪ್ಪ ಅಂತಂದ್ರೆ ಸಾವಯವ ಕೃಷಿ ಮಾಡುವುದಕ್ಕೂ ಮತ್ತು ರಾಸಾಯನಿಕ ಕೃಷಿ ಮಾಡುವುದಕ್ಕೂ ಅಂತರ ಏನದಪ್ಪ ಅಂದ, ಸಾವಯವ ಕೃಷಿ ಮಾಡುವುದರಿಂದ ಭೂಮಿಯಲ್ಲಿ ಸೂಕ್ಷ್ಮಾಣು ಜೀವಾಣುಗಳು ಹೆಚ್ಚಿಗೆ ಅಕ್ಕವ. ಈ ರಾಸಾಯನಿಕ ಕೃಷಿ ಮಾಡುವುದರಿಂದ ಅಲ್ಲಿ ಸೂಕ್ಷ್ಮಾಣು ಜೀವಾಣುಗಳು ಸಾಯ್ತವ. ಅಂದ್ರೆ ರಾಸಾಯನಿಕ ಕೃಷಿ ಮಾಡುವುದರಿಂದ ಭೂಮಿ ಅಂಟಾಗತ್ತ, ಇದಕ್ಕೆ ಸೈಲಾಗತ್ತ. ಸೈಲಾಗಿ ಇಲ್ಲಿ ನಾವು ಅದರೊಳಗೆ ಸಾವಯವ ಕೃಷಿ ಮಾಡಬೇಕಾದ್ರೆ ಜೀವಾಮೃತ ಅಲ್ಲದೆ ಎರೆಹುಳ ಗೊಬ್ಬರವನ್ನು ಅದರೊಳಗೆ ಅಳವಡಿಸಿಕೊಂಡು ಹೋಗಬೇಕು. ಎರೆಹುಳ ಗೊಬ್ಬರವನ್ನು ಯಾಕೆ ಅಳವಡಿಸಿಕೊಂಡು ಹೋಗಬೇಕು, ಜೀವಾಮೃತವನ್ನು ಯಾಕೆ ಹಾಕಬೇಕು ಅಂತ ಅಂದ್ರೆ, ಆ ಎರೆಹುಳ ಭೂಮಿಯೊಳಗೆ ಹಸಿ ಇದ್ದಾಗ ಮ್ಯಾಗ ಬರ್ತಾವ, ಹಸಿ ಕಡಿಮೆ ಆದಾಗ ಕೆಳಗೆ ಹೋಗ್ತಾವ, ಮ್ಯಾಗ ಕೆಳಗೆ ಅಡ್ಡಾಡೋದ್ರಿಂದ ಭೂಮಿ ಸೈಲಾಗತ್ತ. ಭೂಮಿ ಸೈಲಾಗೋದ್ರಂತ ಏನಾಗತ್ತಪ್ಪ ಅಂದ್ರೆ ಅಲ್ಲಿ ನಮ್ಮ ಮಳೆ ಆಗಲಿ ಮಳೆ ನೀರ ಆಳವಾಗಿ ತಳಗಿಳಿತೈತಿ, ಭೂಮಿ ನಮ್ಮ ಭೂಮಿ ಬಿಟ್ಟು ಹೊರಗಡೆ ಹೋಗುವುದಿಲ್ಲ. ಒಂದು ಎರಡನೇದು ಅಲ್ಲಿ ನಾವು ಯಾವುದೇ ರೀತಿ ಒಳಗೆ ಕೊರತೆ ಆದರೂ ನೀರಿನ ಕೊರತೆ ಮೋಟ್ರದ್ದಾಗಲಿ ವಿದ್ಯುತ್ ಆಗಲಿ ಕೊರತೆ ಆದಾಗ ಅದು ನಮಗೆ ಬೆಳೆ ಕುಂಠಿತ ಆಗಂಗಿಲ್ಲ. ಯಾಕಪ್ಪ ಅಂದ್ರೆ ಭೂಮಿ ಸೈಲಾದಾಗ ಭೂಮಿ ಒಳಗಿರುವಂತ ತೇವಾಂಶ ಎಲ್ಲ ಆವಿಯಾಗಿ ಮ್ಯಾಗ ಬರುವಾಗ ಆ ತೇವಾಂಶವನ್ನು ಬೇರುಗಳು ಆ ಹೀರಿಕೊಂಡು ನಮ್ಮ ಬೆಳೆಗಳ ಕುಂಠಿತ ಆಗಂಗಿಲ್ಲ, ಬಾಡ್ಲಾಗಂಗಿಲ್ಲ, ನಮಗೆ ಚೆನ್ನಾಗಿ ಬರುತ್ತೆ. ಸಾವಯವ ಕೃಷಿ ಮಾಡೋದ್ರಿಂದ ಅಂದ್ರೆ ಖರ್ಚು ಕಡಿಮೆ ಇರ್ತದೆ, ಬೀಜದಲ್ಲಿ ಖರ್ಚು ಕಡಿಮೆ, ಗೊಬ್ಬರ ಖರ್ಚು ಕಡಿಮೆ ಮತ್ತು ಕೀಟನಾಶಕಗಳ ಕಡಿಮೆ ಖರ್ಚು ಕಡಿಮೆ. ಹೀಗಾಗಿ ನಮಗೆ ಹೆಚ್ಚಿನ ಲಾಭ ಪಡಿಬೇಕಾದ್ರೆ ನಾವು ಸಾವಯವ ಕೃಷಿಯನ್ನೇ ಮಾಡಬೇಕಂತ ನನ್ನ ವಿಚಾರ. ಅಲ್ಲ, ಸಾವಯವ ಕೃಷಿ ಪದ್ಧತಿಯನ್ನು ಬಹಳ ಒತ್ತು ಕೊಟ್ಟು ನೀವು ಮಾತಾಡ್ತಿದ್ರಿ, ಅದರಲ್ಲಿ ಖರ್ಚು ಕಡಿಮೆ ಅಂತ ಹೇಳ್ತಿದ್ರಿ, ಶ್ರಮ ಕೂಡ ಕಡಿಮೆ ಅಂತ ಹೇಳ್ತಾ ಇದ್ರಿ. ಆದರೂ ಹೆಚ್ಚಿನವರೀಗ ಇದಕ್ಕೆಲ್ಲ ಹೋಗ್ತಾ ಇದ್ರಲ್ಲ, ರಾಸಾಯನಿಕ ಗೊಬ್ಬರವನ್ನೇ ಉಪಯೋಗ ಮಾಡ್ತಾರಲ್ಲ, ಇವರಿಗೆ ಏನು ನೀವು ಕಿವಿ ಮಾತು ಹೇಳ್ತೀರಿ? ಅಂದ್ರೆ ನನ್ನ ವಿಚಾರ ಏನಂದ್ರೆ, ಅದು ರಾಸಾಯನಿಕ ಮಾಡೋದ್ರಿಂದ ನಮ್ಮ ದುಡ್ಡು ಹಾಳ. ಒಂದು, ಭೂಮಿನೂ ಗಟ್ಟಿಯಾಗಿ ಅದು ನಮ್ಮ ಇಳುವರಿ ಮೊದಲೇ ಇದ್ದಂಥದ್ದು ಬರುವುದಿಲ್ಲ. ಯಾಕಂದ್ರೆ ಇವತ್ತು ನಾವು 1 ಎಕರೆಕ 1 ತಿಂಗಳಿಗೆ 4 ಟನ್ ಬೆಳಿತೀವಿ. 4 ಟನ್ ಅಂದ್ರೆ ಈಗ 15 ತಿಂಗಳದ ಹೋತಂದ್ರೆ 60 ಟನ್ ಆಗತ್ತ, 16-17 ತಿಂಗಳಾದ್ರೆ 70 ಟನ್ ಆಗತ್ತ. ಅದ ಕುಳೆ ಕಟಾವಿಗೆ ಬಂದಾಗ 11-12 ತಿಂಗಳಿಗೆ ಬಂದ್ರೆ 45-50 ಟನ್ ನಮ್ಮ ಬಿದ್ದೇ ಬಿದ್ದವ. ಈಗ ಒಂದಲ್ಲ ಎರಡಲ್ಲ 4 ಕುಳೆ ಬೆಳೆದ್ರು ನಮಗೆ ಅದರೊಳಗೆ ಚೆನ್ನಾಗಿ ಫಲ ಬಂದತ್ತೆ, ಉತ್ಪನ್ನ ಬಂದತ್ತೆ. ಅಂದ್ರೆ ಹೆಚ್ಚಿನ ರೈತರು ಈ ಒಂದು ಸಾವಯವ ಕೃಷಿ ಪದ್ಧತಿಗೆ ಒತ್ತು ಕೊಡಬೇಕಂತ ನೀವು ಹೇಳ್ತಾ ಇದ್ರಿ. ಈಗ ಇದಕ್ಕೆ ಈ ಒಂದು ಕಬ್ಬಿನ ಬೇಸಾಯದಲ್ಲಿ ಕೆಲವೊಂದು ರೋಗ ನಾವು ನೋಡ್ತೇವೆ ನೋಡಿ, ಅದು ಗೊನ್ನೆ ಹುಳು. ಇದರ ಒಂದು ನಿರ್ವಹಣೆ ಬಗ್ಗೆ ನೀವು ಏನು ಹೇಳ್ತೀರಿ ನೋಡಿ? ಕಬ್ಬಿಗೆ ಬಾಧಿಸುವ ಒಂದು ಗೊನ್ನೆ ಹುಳು ಬಗ್ಗೆ ಬಹಳ ಕಷ್ಟ ಇದೆ, ರೈತರು ಬಹಳ ಕಷ್ಟಪಡ್ತಾರೆ ಅದರ ನಿರ್ವಹಣೆಯಲ್ಲಿ, ನೀವು ಏನ್ ಹೇಳ್ತೀರಿ ಹೇಳಿ. ಹೌದು, ಅದು ಗೊನ್ನೆ ಹುಳ ನಿಜವಾಗಿ ನಮಗೆ ಅದು ಒಂದು ಬಹಳ ಅನಾನುಕೂಲತೆ ಮಾಡೈತೆ. ಆ ಗೊನ್ನೆ ಹುಳ ನಿರ್ವಹಣೆ ಮಾಡಬೇಕಾದ್ರೆ ನಾವು ಮೊದಲಕ್ಕೆ ಮೇ ತಿಂಗಳದೊಳಗೆ ನಾವು ಮಳೆ ಆದ ತಕ್ಷಣ ಅದನ್ನ ಹತೋಟಿ ತರಬೇಕಾ, ಬೇವಿನ ಗಿಡದೊಳಗೆ ಅವು ದುಂಬಿಗಳು ಬರ್ತಾವ, ಆ ದುಂಬಿಗಳನ್ನು ಹಿಡಿದು ನಾವು ಸಹಿಸಿದ್ರೆ 100ಕ್ಕೆ 75ರಷ್ಟು ನಾವು ಹತೋಟಿ ಮಾಡಬೇಕು, ಒಂದೇದು. ಎರಡನೇದು, ನಾವು ಗೊನ್ನೆ ಹುಳ ನಾವು ನಿರ್ವಹಣೆ ಮಾಡಬೇಕಾದ್ರೆ ಮೆಟ್ರಾಜಿಯಂ ಉಪಯೋಗ ಮಾಡ್ಕೊಂಡ್ರೆ ಗೊನ್ನೆ ಹುಳ ಬಹಳ ನೂರಕ್ಕೆ ನೂರು ಹತೋಟಿ ಮಾಡಕ್ಕೆ ಸಾಧ್ಯ ಅದ. ಆ ಮೆಟ್ರಾಜಿಮ ಇಲ್ಲಿ ತೋಟಗಾರಿಕಾ ಇಲಾಖೆ ಬಾಗಲಕೋಟೆಯಲ್ಲಿ ಸಿಗುತ್ತಾ, ಕೆ ವಿ ಕೆಯಲ್ಲೇನು ಮೆಟ್ರಾಜಿಮ್ ಸಿಗುತ್ತಾ, ಅದನ್ನು ನಾವು ಉಪಯೋಗ ಮಾಡಿಕೊಂಡು ಹೋಗಬೇಕು. ಅದರಲ್ಲಿ ಎಲ್ಲರೂ ಉಪಯೋಗ ಮಾಡ್ತಾರೆ, ಸ್ವಲ್ಪ ಮಾಡುವಲ್ಲಿ ವಿಧಾನಗಳ ಚೆನ್ನಾಗಿ ಮಾಡಬೇಕು. ಅದು ಹೆಂಗಪ್ಪ ಅಂದ್ರೆ, ಒಂದು ಎಕರೆಗೆ 5 kg ಮೆಟ್ರಾಜಿಮ್ ಉಪಯೋಗ ಮಾಡಬೇಕು. ಆ 5 kg ಉಪಯೋಗ ಮಾಡಬೇಕಾದ್ರೆ 5 ಚೀಲ ನಾವು ಗೊಬ್ಬರ, ಕೊಟ್ಟಿಗೆ ಗೊಬ್ಬರ ಆಗಲಿ ಎರೆಹುಳ ಗೊಬ್ಬರ ಆಗಲಿ ತಗೋಬೇಕು. 1 ಚೀಲ ನಾವು ಗೊಬ್ಬರ ಅದನ್ನ ಚೆನ್ನಾಗಿ ಆಯತಾಕಾರ ತೆಳ್ಳಗ ಅದನ್ನ ಹರಿವಿ, ಅದರ ಮ್ಯಾಗ 2 ಲೀಟರ್ ನೀರು ಸಿಂಪರಣೆ ಮಾಡಿ 1 kg ಮೆಟ್ರಾಜಿಮ ಪುಡಿ ಸಿಂಪರಣೆ ಮಾಡಬೇಕು ಒಂದೇದ್ದು. ನಂತರ ಮತ್ತೆ ಅದೇ ಪ್ರಕಾರ 1 ಚೀಲ ಗೊಬ್ಬರ ಎರೆಹುಳದ್ದಾಗಲಿ ಕೊಟ್ಟಿಗೆ ಗೊಬ್ಬರ ಇದ್ದದ್ದು ಅದನ್ನ ಮತ್ತೆ ಹಾಕಿ ಆಯತಾಕಾರ ಮಾಡಿ 2 ಲೀಟರ್ ನೀರು ಹಾಕಿ 1 kg ಮೆಟ್ರಾಜಿಮ್ ಪುಡಿ ಸಿಂಪರಣೆ ಮಾಡಿ, ಇದರಂತೆ 5 kg 5 ಚೀಲ ಎರಡು ಮಿಶ್ರ ಮಾಡಿ ಅದನ್ನ ಚೆನ್ನಾಗಿ ಮೇಲಿಂದ ಕೆಳಗಿಂದ ಮ್ಯಾಗ ಪರಿವರ್ತನೆ ಮಾಡೋದ್ರಂತರ ಅಲ್ಲಿ ಮೆಟ್ರಾಜಿಮ ಅನ್ನುವಂಥದ್ದು ಒಂದು ಸೂಕ್ಷ್ಮಾಣು ಜೀವಾಣುಗಳು 1000 ಇದ್ದುದು, ಲಕ್ಷ ಲಕ್ಷ ಇದ್ದುದು, ಕೋಟಿಗಳು ಹೆಚ್ಚಕ್ಕವ. ಹೆಚ್ಚಾಗಿ ಅವನ್ನ ನಾವು ಭೂಮಿ ಒಳಗೆ ಕೊಡಬೇಕಾದ್ರೆ ನಾವು ಕಬ್ಬು ಹಚ್ಚುವ ಮುಂದೆ ಒಂದೇ ದಿವಸ ಒಗೆದು ಮಣ್ಣು ಮುಚ್ಚಿ ನಾವು ನೀರು ಹಸಿದ್ರೆ ಅಲ್ಲಿ ಸೂಕ್ಷ್ಮಾಣು ಜೀವಾಣುಗಳೆಲ್ಲ ಸಾಯ್ತವ. ಅದಕ್ಕೆ ಏನು ಮಾಡಬೇಕಪ್ಪ ಅಂದ್ರೆ ಹಸಿ ಇದ್ದಾಗನ ಒಗಿಬೇಕು. ಹಸಿ ಇದ್ದಾಗ ಒಗೆದ್ರನ ಅದು ನಮಗೆ ನೂರಕ್ಕೆ ನೂರ ಕೆಲಸ ಕೊಡ್ತೈತಿ. ಅಂದ್ರೆ ಅದು ಗೊನ್ನೆ ಒಳಾದ್ರ ನಾವು ಪಾರಾಗಲು ಸಾಧ್ಯ ಐತಿ. ಮೆಟ್ರಾಜಿಮ್ ಭೂಮಿ ಒಳಗೆ ಒಗೆದ ಕರೆ ಆದ್ರೆ ಅದು ಬಿಸಿಲಿಗೆ ಆರಿ ಅದರ ಒಳಗಿನ ಸೂಕ್ಷ್ಮಾಣು ಜೀವಾಣುಗಳೆಲ್ಲ ಸತ್ತು ಹೋಗ್ಬಿಡ್ತಾವ. ಹೀಗಾಗಿ ನಾವು ಮಾಡಿದ್ದಕ್ಕೂ ಫಲ ಕೊಡಂಗಿಲ್ಲ. ಆ ಫಲ ಕೊಡಬೇಕಾದ್ರೆ ನಾವು ಅದನ್ನ ರೆಂಟೆ ಹೊಡುವ ಮುಂದ ಹಿಂದ ಒಗದ ಅದನ್ನು ಮುಚ್ಚಬೇಕು. ಮುಚ್ಚಿ ತಕ್ಷಣ ನೀರು ಹಾಸಬೇಕು ಅಂದ್ರೆ ನಮಗೆ ನೂರಕ್ಕೆ ನೂರು ಫಲ ಕೊಡ್ತದೆ ಮೆಟ್ರಾಜಿಮ್. ಇನ್ನೊಂದು ಪರಪ ಗುರಪ್ಪ ಗಾಮ ಅವರೇ, ಈ ಕಬ್ಬಿನಲ್ಲಿ ಒಂದು ರವದಿಯ ಒಂದು ಸಮಸ್ಯೆ ಇದೆ ನೋಡಿ. ಕೆಲವರು ಸುಟ್ಟು ಬಿಡ್ತಾರೆ, ಕೆಲವರು ಅದನ್ನು ಅದನ್ನು ಎಲ್ಲೋ ಮಾರಾಟ ಮಾಡಿ ಬಿಡ್ತಾರೆ, ಅಥವಾ ಮಾರಾಟ ಮಾಡೋದಿದ್ರೆ ಎಲ್ಲ ಸಾಗಿಸಿಬಿಡ್ತಾರೆ ಅದನ್ನು. ನೀವು ಯಾವುದು ಉಪಾಯ ಒಳ್ಳೇದು ಹೇಳ್ತೀರಿ ಈ ಕಬ್ಬಿನ ರವದಿಯ ಬಗ್ಗೆ, ಇದರ ನಿರ್ವಹಣೆ ಬಗ್ಗೆ? ಕಬ್ಬಿನ ರವದಿ ಸುಡೋದು ಅಂದ್ರೆ ಮಹಾ ತಪ್ಪು. ಯಾಕಪ್ಪ ಅಂದ್ರೆ ಅದು ನಮಗೆ ಎಷ್ಟು ಲಾಭ ಕೊಡ್ತೈತಿಪ್ಪ ಅಂತಂದ್ರೆ, ನಾವು ಕಬ್ಬು ಕಟಾವು ಮಾಡಿದ ನಂತರ ಆ ರವದಿಯನ್ನು ನಾವು ರವದಿ ಕಟ್ಟರು ಹೊಡಿಸಿ ಹಾಗೆ ಬಿಟ್ಟು ಬಿಡಬೇಕು. ಹಾಗೆ ಬಿಡೋದ್ರಂತರ ಏನಾಗುತ್ತಪ್ಪ ಅಂದ್ರೆ ಅಲ್ಲಿ ನಮಗೆ ಕಸ ಕಡ್ಡಿಗಳ ಏಳೋದು ಕಡಿಮೆ ಆಗುತ್ತೆ. ಇದು ಒಂದೇದ್ದು ಕಸ ಕಡಿಮೆ ಆಗುತ್ತೆ. ಎರಡನೇದು ಏನಪ್ಪ ಅಂದ್ರೆ ತೇವಾಂಶವನ್ನು ಹಿಡಿತೈತಿ. ತೇವಾಂಶವನ್ನು ಅಂದ್ರೆ ನಮಗೆ ನೀರು ಸ್ವಲ್ಪ ಅಸ್ತವ್ಯಸ್ತ ಆದ್ರೂ ನೆಲ ಆರಂಗಿಲ್ಲ ನಮ್ಮ ಬೆಳೆ ಚೆನ್ನಾಗಿ ಬರುತ್ತೆ. ಅದು ಅಲ್ಲದೆ ಸೂಕ್ಷ್ಮಾಣು ಜೀವಾಣುಗಳು ಸತೆ ತಯಾರಾಕವ. ಆ ಸೂಕ್ಷ್ಮಾಣು ಜೀವಾಣುಗಳ ತಯಾರಾಗಿ ನಮ್ಮ ಬೆಳೆ ಫಲವತ್ತತೆ ಬರುತ್ತೆ. ಅಲ್ಲಿ ಎರೆಹುಳ ಉತ್ಪತ್ತಿ ಆಗುತ್ತೆ. ಎರೆಹುಳ ಉತ್ಪತ್ತಿ ಆಗೋದ್ರಂತರ ಏನಾಗತ್ತಪ್ಪ ಅಂದ್ರೆ ಭೂಮಿ ಒಳಗೆ ತಳಗ ಆಳವಾಗಿ ಇಳಿದು ಮೇಲೆ ಗೊಬ್ಬರವನ್ನು ತಿನ್ನಾಕ ಬಂದಾಗ ಭೂಮಿ ಸೈಲಾಗಿ ಅಲ್ಲಿ ನಮಗೆ ಹೆಚ್ಚಿನ ಲಾಭ ನಾವು ಪಡೆಯಕ ಸಾಧ್ಯದ. ಹೆಂಗಪ್ಪ ಅಂದ್ರೆ ಅದು ಭೂಮಿ ಒಳಗಿನ ತೇವಾಂಶವನ್ನು ಆವಿಯಾಗಿ ಬರುವ ಮುಂದೆ ಅದು ಬೇರೆಗಳ ಹಿಡಿದ ಮತ್ತೆ ಒಳ್ಳೆ ನಮಗೆ ಅದನ್ನು ಬೆಳೆ ಕುಂಠಿತಾಗಂಗಿಲ್ಲ. ಹಿಂಗಾಗಿ ನಾವು ರವದಿ ಸುಡೋದು ತಪ್ಪ. ಅದನ್ನು ಗೊಬ್ಬರ ಆಗುತ್ತೆ, ಸೂಕ್ಷ್ಮಾಣು ಜೀವಾಣುಗಳ ತಯಾರಕ್ಕವ, ಅದು ಅಲ್ಲದೆ ಗೊಬ್ಬರ ಆಗುತ್ತೆ. ಈ ಪ್ರಕಾರ ನಾನು ತಿಳ್ಕೊಂಡಿದ್ದಪ್ಪ ಅಂದ್ರೆ ರವದಿ ಸುಡೋದು ಮಹಾ ತಪ್ಪ ಅಂತ ನನ್ನ ಅನಿಸಿಕೆ. ಅಂದರೆ ಭಾಳಷ್ಟು ಕಡೆ ನಾವು ನೋಡ್ತೇವೆ ಇನ್ನೂ ಇದರ ಒಂದು ಅರಿವು ಜನರಿಗೆ ಅಂದರೆ ರೈತರಿಗೆ ಬಂದಿಲ್ಲ. ಕಬ್ಬಿನ ಇದು ರವದಿಯನ್ನು ಸುಡ್ತಾನೆ ಇದ್ದಾರೆ. ಈ ಸುಡದ ಬದಲಿಗೆ ನೀವು ಹೇಳಿದಾಗೆ ಅದನ್ನು ಮಾಡಿದರೆ ಉತ್ತಮ. ಇನ್ನು ಈ ಕಬ್ಬಿಗೆ ಸುಳಿ ಕೊರಕ ರೋಗ ಒಂದಿದೆ ನೋಡಿ, ಅದರ ಒಂದು ಬಾಧೆಯನ್ನು ನಿರ್ವಹಿಸಬೇಕಾದ್ರೆ ರೈತರು ಏನು ಮಾಡಬೇಕು, ಅದರಲ್ಲಿ ನೀವು ಏನು ಉಪಾಯ ಕಂಡುಕೊಂಡಿದ್ದೀರಿ ಹೇಳಿ. ಸುಳಿ ಕೊರಕ ಬಾಧೆಯನ್ನು ನಾವು ತಪ್ಪಿಸಬೇಕಾದ್ರೆ ಕಬ್ಬು ನಾಟಿ ಮಾಡುವ ಮುಂದೆ ನಾವು ಭೂಮಿಯೊಳಗೆ ಬೇವಿನ ಹಿಂಡಿಯನ್ನು ಉಪಯೋಗ ಮಾಡಿದರೆ ನೂರಕ್ಕೆ ನೂರು ನಾವು ಸುಳಿ ಕೊರಕ ಬಾಧೆಯನ್ನು ತಡೆಗಟ್ಟಬಹುದು. ಅದನ್ನು ನಾವು ಸುಳಿ ಬಿದ್ದ ನಂತರ ನಾವು ಯಾವುದೇ ಕೀಟನಾಶಕ ಸಿಂಪರಣೆ ಮಾಡಿದರೆ ಈ ಕಡೆ ಸೂಕ್ಷ್ಮಾಣು ಜೀವಾಣುಗಳು ಸಾಯ್ತವ, ನಮ್ಮ ರೊಕ್ಕನೂ ಹಾಳ, ಹಿಂಗೆ ಸಮಯನೂ ಹಾಳ. ಆ ಬೇವಿನ ಹಿಂಡಿ ಮೊದಲೇಕ ನಾವು ಹಾಕೊಂಡ್ರೆ ಆ ಸುಳಿ ಕೊರಕ ಬಾಧೆ ಅಂತ ನಾವು ತಡೆಗಟ್ಟಬಹುದು. ಇನ್ನು ಈ ಬಾಳೆಗಿಡ ಬಗ್ಗೆ, ಭಾಳಷ್ಟು ಬಾಳೆಗಿಡ ಕೂಡ ನಿಮ್ಮ ಹತ್ರ ಇದೆ, ಅದರ ಒಂದು ನಿರ್ವಹಣೆ, ಅದರ ಒಂದು ರೋಗದ ಬಗ್ಗೆ, ಅದರ ಕೀಟ ನಿರ್ವಹಣೆದ ಬಗ್ಗೆ, ಮತ್ತೆ ಇಳುವರಿಯನ್ನು ಹೆಚ್ಚು ಮಾಡುವ ಬಗ್ಗೆ ಸ್ವಲ್ಪ ತಿಳಿಸಿ. ಬಾಳೆಹಣ್ಣು ಬೆಳಿಬೇಕಾದ್ರೆ ಅದನ್ನು ನಾವು ಸಾವಯವದೊಳಗನ ಬೆಳೆದೆವು. ಅದು ಹೆಂಗಪ್ಪ ಅಂದ್ರೆ ಅದಕ್ಕೂ ಜೀವಾಮೃತವಾಗಿ ಬಿಟ್ಟೆವು. ಮುಂದೆ ನಾವು ಆ ಬಾಳೆ ಒಳಗೆ ಯಾವ ರೋಗಾದಿಗಳು ಇರಬಾರದಪ್ಪ ಅಂದ್ರೆ ನಾವು ಸಾವಯವ ಕೃಷಿಯಲ್ಲಿ ನಾವು ಇದು ಜೀವಾಮೃತ ಸ್ಪ್ರೇ ಆಗಲಿ ಮತ್ತು ಈಗ ನಾವು ಕೀಟಗಳ ಬಾಧೆಯನ್ನು ನಾವು ತಪ್ಪಿಸಬೇಕಾದ್ರೆ ಹಾಲಿದ್ದ ಎಲೆಗಳನ್ನು ನಾವು ಅದನ್ನು ಕಳಿಸಬೇಕು. ಹಾಲಿದ್ದ ಎಲೆಗಳಂದ್ರೆ ಏನು? ಕಳ್ಳಿ, ಗೂಟುಗಳ್ಳಿ, ಹಾತರ್ಕಿ, ಹಾಲ್ಗಸ, ಹಲಗತ್ತಿ, ನಿಮಗೆಲ್ಲ ಗೊತ್ತದಾವೆ, ಎಕ್ಕಿ ಕಸ, ಇವನ್ನೆಲ್ಲನೂ ನಾವು ಒಂದು 30 ದಿವಸ ನಾವು ಒಂದು ನೀರೊಳಗೆ ಹಾಕಿ ಕಳಿಸಿ ಅದನ್ನು ನಾವು 15 ಲೀಟ್ರ್ ನೀರಿಗೆ ಒಂದು 50 ml ನಾವು ಹಾಕಿದ್ದಾದ್ರೆ ಅದು ನಮಗೆ ಸ್ಥಾನಿಕನೂ ಹೌದು ಮತ್ತು ಅದರೊಳಗೆ ಕೀಟನಾಶಕನೂ ಬಾಧೆ ತಪ್ಪಿಸಾಗತ್ತೆ. ಇದು ಅಲ್ಲದ ಯಾವುದೇ ಕೀಟಗಳು ನಾವು ಭೂಮಿಯೊಳಗೆ ಈ ಸಿಂಪರಣೆ ಮಾಡಲಾದ ಹತೋಟಿ ಒಳಗೆ ತರಬೇಕಾದ್ರೆ ನಮ್ಮ ಬದುಗಳಲ್ಲಿ ಮಣ್ಣಿನ ಕುಡಿಕೆಯನ್ನು ಅಂದರೆ 1-4 ಲೀಟರ್ ಮಣ್ಣಿನ ಕುಡಿಕೆಯನ್ನು ಬದುಗಳಲ್ಲಿ ಬಿಸಿಲು ಮತ್ತು ಗಾಳಿ ಆಡುವಲ್ಲಿ ನಾವು ಬದುಗಳಲ್ಲಿ ಅದನ್ನು ಇಟ್ಟದ್ದಾದ್ರೆ ಅದರೊಳಗೆ 2 ಲೀಟ್ರ್ ನೀರು ಹಾಕಿ 2 kg ಔಡಲ್ ಬೀಜವನ್ನು ಕುಟ್ಟಿ ಅದರೊಳಗೆ ಹಾಕಿದ್ದಾದ್ರೆ ಮೇ, ಜೂನ್, ಜುಲೈ, ಆಗಸ್ಟ್ ತಿಂಗಳದೊಳಗೆ ಈ ನಮ್ಮ ಪೀಕಿಗಳಿಗೆ ಅಂದರೆ ಯಾವ ಕಾಯಿಪಲ್ಯಕ್ಕಾಗಲಿ ಈ ಕಬ್ಬಿಗಾಗಲಿ ಬಾಳಿಗಾಗಲಿ ಯಾವುದೇ ನಮ್ಮ ಪೀಕಿಗಳಿಗೆ ಕೀಟಗಳ ಬಾಧೆಗಳನ್ನು 90% ನಾವು ಹತೋಟಿಗೆ ತರಲು ಇದು ಸಾಧ್ಯ ಅಂಥೇಳಿ ನಾನು ಮನಗಂಡದ್ದು. ನನ್ನ ಕೃಷಿಯಲ್ಲಿ ನಾನು ಇದನ್ನು ಅಳವಡಿಸಿಕೊಂಡು ಹೋಗಿದ್ದೇನೆ. ಹೀಗಾಗಿ ನನ್ನಲ್ಲಿ ಕೀಟಗಳ ಬಾಧೆ ಕಡಿಮೆ. ಇನ್ನು ಈ ಬಾಳೆಗೊನೆಯಲ್ಲಿ ನಾವು ಏನು ನೋಡ್ತೇವೆ, ಬಾಳೆಗೊನೆಯ ಮೇಲಿನ ಭಾಗದಲ್ಲಿ ಕಾಯಿ ದಪ್ಪ ಇರ್ತದೆ, ಅದು ಕೆಳಗೆ ಬರುವಾಗ ಅದು ಸಣ್ಣದಾಗಿರ್ತದೆ. ಇದು ಒಂದೇ ಥರ ಅಂದರೆ ಒಂದೇ ಥರ ಯಾಕೆ ಹಾಕ್ತಾ ಇಲ್ಲ, ಮತ್ತು ಒಂದೇ ಥರ ಬರುವಾಗ ಏನಾದರೂ ಐಡಿಯಾ ಇದೆಯಾ? ಹೌದು, ಅದು ಭೂಮಿಯಲ್ಲಿ ಇರತಕ್ಕಂಥ ಪೋಷಕಾಂಶಗಳನ್ನು ಮೇಲಿನ ಹಣ್ಣುಗಳೆಲ್ಲ ದಿಪ್ಪಕ್ಕವ, ಕೆಳಗಿನ ಹಣ್ಣುಗಳೆಲ್ಲ ಕಡಿಮೆ ಅಕ್ಕವ. ಅಂದ್ರೆ ಅದು 200 ಗ್ರಾಮ್ ಇದ್ರೆ ಇದು 150 ಗ್ರಾಮ್, 100 ಗ್ರಾಮಕ್ಕೆ ಒಂದು ಹಣ್ಣು ಬರುತ್ತೆ. ಅಂದಾಗ ಅದನ್ನು ನಾವು ಹೆಚ್ಚಿಗೆ ಮಾಡ್ಕೋಬೇಕಾದ್ರೆ ಆ ಬಾಳೆ ಹೂ ಏನಿರುತ್ತಲ್ಲ ಹಣ್ಣು ಬಿಟ್ಟು 4 ಇಂಚ್ ಕೆಂಪನ ಹೂ ಬರೋ ಮಟ್ಟ ನಾವು ಅಲ್ಲಿಗೆ ಬಿಡಬೇಕು. ಆ 4 ಇಂಚ್ ಆದ ನಂತರ ಅದನ್ನು ಕಟ್ ಮಾಡಿ ತಕ್ಷಣ ನಾವು ಜೀವಾಮೃತ ಆಗಲಿ ಅಥವಾ ನಾವು ಎರೆಜಲ ಆಗಲಿ ಕಟ್ಟಿದ್ದಾದ್ರೆ ಆ ತಳಗಿನ ಹಣ್ಣನ್ನು ಒಂದು ಹಣ್ಣಿನ ನಂತರ 50 ಗ್ರಾಮ ನಾವು ಹೆಚ್ಚಿಗೆ ಮಾಡೋಕ್ಕೆ ಸಾಧ್ಯದ. ಮತ್ತು ಅದು ಅಲ್ಲದ ಈಗ ನಾವು ಸಾವಯವದೊಳಗೆ ಬೆಳೆದು ಅದು ನಮಗೆ ಜೀನಾಯ್ನ ಎಥಾಲೇನ್ ಅಂತ ಒಂದು ಔಷಧದೊಳಗನ ಎದ್ದಿದ್ರೆ ಹಣ್ಣಾಗತ್ತೆ, ಅದು ತಪ್ಪು. ಅದರೊಳಗೆ ಕ್ಯಾಲ್ಸಿಯಂ ಇರುತ್ತೆ, ಅದೇ ಕ್ಯಾಲ್ಸಿಯಮನ್ನು ನಾವು ಸುಣ್ಣನ್ನು ತಗೊಂಡು ನಾವು ಆ ಹಣಿಗೆಯನ್ನು ಕಟ್ ಮಾಡಿ ಆ ಹಣಿಗೆ ಕಟ್ ಮಾಡಿದ ತಕ್ಷಣ ಒಂದು ಶೇಂಗಾದ ಕಾಳಷ್ಟು ಅಥವಾ ಒಂದು ಕಡ್ಲಿ ಕಾಳಷ್ಟು ಸುಣ್ಣ ತಗೊಂಡು ಆ ತುಂಬಿಗೆ ಸವರಿ ನಾವು 48 ಗಂಟೆ ಅದನ್ನು ಮುಚ್ಚಿಟ್ರೆ ಅದು ನಮಗೆ ಹಣ್ಣಾಗತ್ತೆ. ಅದಕ್ಕೆ ಅಂಥ ಯಾವುದೇ ರಾಸಾಯನಿಕ ವಿಷಕ ಪದಾರ್ಥಗಳನ್ನು ನಾವು ಬಳಸಲಾರ್ದ ಹಣ್ಣ ಮಾಡೋಕ್ಕೆ ನಮಗೆ ಸಾಧ್ಯದ. ಅದನ್ನು ನಾನು ಅಳವಡಿಸ್ಕೊಂಡೀನಿ. ಅದು ನಮಗೆ ಲಘು ಕಳಿಯಂಗಿಲ್ಲ, ಅಂದ್ರೇನು ಲಘು ಕಳಿಯಲಾರ್ದ ಹೆಚ್ಚು ದಿನ ಅದನ್ನು ತಾಳ್ಕೆ ಇಡಕ್ಕೆ ಸಾಧ್ಯದ. ಇನ್ನು ಬಾಳೆಗಿಡಲ್ಲಿ ಆ ಗೊಣೆ ಬಿಟ್ಟ ನಂತರ ಅದನ್ನು ಕತ್ತರಿಸಿದ ನಂತರ ಏನು ಅದು ಆ ಗಿಡ ಕೂಡ ಕತ್ತರಿಸಬೇಕಾ ಅಥವಾ ಹಂಗೆ ಬಿಟ್ಟರೆ ಏನಾದರೂ ಪ್ರಯೋಜನ ಇದೆಯಾ? ಹೌದು, ನಮಗೆ ಸರ್ ಇದು ಭಾಳ ಚಂದ ಕೇಳಿದಿರೋ ಪ್ರಶ್ನೆ. ಯಾಕಂತಂದ್ರೆ ಎಲ್ಲರೂ ಏನು ಮಾಡ್ತಾರೆ, ಬಾಳೆ ಗಿಡ ಗೊನೆ ಕಟ್ ಮಾಡಿದ ಕೂಡಲೇ ಅದನ್ನು ದಿಂಡನ್ನು ಕಡಿದು ಹಾಕ್ತಾರೆ. ಕಡಿಬಾರ್ದು, 100ಕ್ಕೆ 100 ತಪ್ಪ. ಯಾಕಪ್ಪ ಅಂದ್ರೆ ಆ ಎಲೆಗಳನ್ನೆಲ್ಲ ಕಟ್ ಮಾಡಿ ಅಲ್ಲೇ ನಾವು ಭೂಮಿಯಲ್ಲಿ ಹೊದಿಕೆ ಮಾಡಿ ಆ ದಿಂಡನ್ನು ಬಿಟ್ಟರೆ ತನ್ನಿಂತಾನೇ ಕೊಳಿತೈತಿ. ಕೊಳತು ಏನಾಗುತ್ತೆ, ಅದರ ಹಿಂದೆ ನಾವು ಗೊನೆ ಬಿಡು ಹಿಂದೆ ನಾವು ಒಂದು ಮರಿ ಬಿಟ್ಟಿರ್ತೀವಿ, ಅದೆಲ್ಲ ಕಳತ ಹೊಲಸಾದಂತ ಕಳತ ಆ ನೀರೆಲ್ಲ ಆ ಮರಿಗೆ ಹೋಗುತ್ತೆ. ಹೀಗಾಗಿ ಆ ಮರಿಯು ಚೈತನ್ಯವಾಗಿ ಬೆಳಿಬೇಕಾದ್ರೆ ಆ ದಿಂಡನ್ನು ಕಡಿಲಾರ್ದ ಹಾಗೆ ಸೀದಾ ಬಿಡಬೇಕು. ತನ್ನಿಂದ ತಾನೇ ಕಳುತು, ತಾನೇ ನೆಲಕ್ಕೆ ಬೀಳು ಮಟ್ಟ ಅದನ್ನು ನಾವು ಕಡಿಲಾರ್ದ ಹಾಗೆ ಬಿಟ್ಟದ್ದಾದ್ರೆ ಮರಿನೂ ನಮಗೆ ಹೆಚ್ಚಿನ ಗೊನೆ ಪಡಿಲಿಕ್ಕೆ ಸಾಧ್ಯದ ಅಂತ ನನ್ನ ಅಭಿಪ್ರಾಯ. ಅಲ್ಲ, ಮರಿ ಕೂಡ ತುಂಬ ಜಾಸ್ತಿ ಇದ್ರೆ ಬಾಳೆಗಿಡದ ಬುಡದಲ್ಲೆಲ್ಲ ಅದು ಕೂಡ ಸ್ವಲ್ಪ ಸಮಸ್ಯೆನ, ಬಾಳೆಗಿಡ ಫಲವತ್ತತೆಗೆ ಇಳುವರಿಗೆ ಸಮಸ್ಯೆನ ಅಂತ ಹೇಳಿ. ಹೌದು, ಅದು ನಾವು ಈಗ ಕೊಟ್ಟಂತ ಪೋಷಕಾಂಶ ನೀರಂತೂ ನಾವು ಹೆಚ್ಚಿಗೆ ಕೊಡಕ್ ಸಾಧ್ಯದ. ಆದ್ರೆ ನಾವು ಹೆಚ್ಚಿಗೆ ಭೂಮಿಗೆ ಬೇಕಾದಂತ ಬಿಸಿಲು, ಗಾಳಿ ಮತ್ತು ಬೆಳೆಗೆ ಬೇಕಾಗುವಂತ ಪೋಷಕಾಂಶಗಳನ್ನು ಕೊಡಲು ನಮಗೆ ಸಾಧ್ಯ ಆಗಂಗಿಲ್ಲ. ಅದಕ್ಕೆ ನಾವು ಒಂದೇ ಬಿಟ್ಟಿದ್ದಾದ್ರೆ ನಾವು ಹೆಚ್ಚಿಗೆ ಹಣ್ಣನ್ನು ದಪ್ಪಕ್ಕವ, ಹಣಿಗೆನು ಹೆಚ್ಚಕ್ಕವ. ಹಿಂಗಾಗಿ ಅದ್ರನ್ನ ಒಂದು ಜೀನಾಯಿನ ಬಾಳಿಗೆ ಒಂದರಿಂದ ಒಂದೇ ಬಿಟ್ಟಿದ್ದ ಆದಪ್ಪ ಅಂದ್ರೆ ನಾವು ಹೆಚ್ಚಿಗೆ ಲಾಭ ತಗೊಳಕ್ಕೆ ಸಾಧ್ಯದ. ಅಂದ್ರೆ ಬುಡದಲ್ಲಿರುವ ಒಂದಷ್ಟು ಒಂದು 7-8 ಗಿಡ ಇದ್ರೆ, ಸಣ್ಣ ಸಣ್ಣ ಗಿಡ ಇದ್ರೆ ಅದನ್ನು ತೆಗೆದು ಒಂದೆರಡು ಬಿಟ್ಟರೆ ಉತ್ತಮ, ಅದರಿಂದ ಇಳುವರಿ ಕೂಡ ಜಾಸ್ತಿ ಆಗುತ್ತೆ ಅಂತ ನೀವು ಹೇಳ್ತಿದ್ರಿ ಅಲ್ವಾ? ಮತ್ತೆ ಇನ್ನೊಂದು ಬಾಳೆಗೆ ಬರುವಂತ ರೋಗ ಇದೆ ನೋಡಿ, ಆ ಸುರುಟಿ ಹೋಗ್ತದೆ ಎಲೆ, ಅದು ಏನು ಕಾಯಿಲೆ? ಅದ್ರ ಬಗ್ಗೆ ಏನಾದರೂ ನೈಸರ್ಗಿಕ ಹತೋಟಿ ಮಾಡ್ಲಿಕ್ಕೆ ಏನಾದರೂ ಉಪಾಯ ಇದೆ? ನಾವು ಯಾವುದೇ ರೋಗಾದಿಗಳನ್ನಾಗಲಿ ಪೋಷಕಾಂಶಗಳಾಗಲಿ ಮಾಡಬೇಕಾದ್ರೆ ನಾವು 200 ಲೀಟ್ರ್ ಬ್ಯಾರಲದೊಳಗೆ 10 kg ಸಗಣಿ, 10 ಲೀಟ್ರ್ ಗೋಮೂತ್ರ ಇವನ್ನ ಸಂಜೆನಾಗ ನಾವು ಎಲ್ಲ ಕೂಡಿಸಿ ಮುಂಜಾನೆ ಎದ್ದು ಕೂಡಲೇ ನಾವು ಅವನು ಸೋಸಿ ಸಿಂಪರಣೆ ಮಾಡಿದರೆ ನಾವು ಹೆಚ್ಚಿಗೆ ಬೆಳೆಗಳಿಗೆ ಎಲೆಗಳ ಮುಖಾಂತರ ಪೋಷಕಾಂಶಗಳನ್ನು ಕೊಟ್ಟದ್ದು ಸರಳ. ಇದು ಒಂದು ನಾವು ಕೃಷಿಯಲ್ಲಿ ಬಯೋಡೈಜೆಸ್ಟ್ ಅಂದರೆ ಜಲಸಾರ ಘಟಕ ಅಂತ ನಾವು ಅಳವಡಿಸ್ಕೊಂಡೆವು. ಅದು ನಮಗೆ ಹೆಚ್ಚಿಗೆ ಲಾಭ. ಅದು ಹೇಗಪ್ಪ ಅಂತಂದ್ರೆ ಈಗ ನಾವು ಕಾಲಕಾಲಕ್ಕೆ ನಾವು ಗೊಬ್ಬರ ತಗೊಂಡು ನಾವು ಹೊಲಕ್ಕೆ ಹಾಕೋದು ನಮಗೆ ಟೈಮು, ಅದು ಅಲ್ದ ಮತ್ತು ಆಳೆಂದು ಸಮಸ್ಯೆ ಬರ್ತವೆ. ಅದಕ್ಕೆ ನಾವು ಬಯೋಡೈಜೆಸ್ಟನ್ನು ನಾವು ಮಾಡಿದ್ದಾದ್ರೆ ನಾವು ಕಾಲಕಾಲಕ್ಕೆ ಅಂದರೆ ಒಂದು ನೀರಿಗೆ 8 ತಾಸು ಕರೆಂಟ್ ಇತ್ತಪ್ಪ ಅಂದ್ರೆ 6 ತಾಸು ಮೊದಲು ಬಿಟ್ಟು 1 ತಾಸು ನಾವು ಬಯೋಡೈಜೆಸ್ಟನ್ನು ನೀರನ್ನು ಬಿಟ್ಟು ಆಮೇಲೆ 1 ತಾಸು ಕುಲ್ಲಾ ನೀರು ಬಿಟ್ಟದ್ದಾದ್ರೆ ಅಂದ್ರೆ ಬೇರಿನ ಕೆಳಗೂ ಆ ಪೋಷಕಾಂಶಗಳು ಅಂದರೆ ನಮ್ಮ ಬಯೋಡೈಜೆಸ್ಟರ್ನಲ್ಲಿ ಇರ್ತಕ್ಕಂಥ ಪೋಷಕಾಂಶಗಳೆಲ್ಲ ಬೇರೆನೇ ಕೆಳಗೆ ಹೋಗಂಗಿಲ್ಲ. ನಾವು ಮ್ಯಾಗ ಅದನ್ನು ಕುಲ್ಲಾ ನೀರು ಬಿಟ್ಟಿದ್ದಾದ್ರೆ ಆವಿಯಾಗಿ ಹೋಗೋಕ್ಕೂ ಸಾಧ್ಯ ಇಲ್ಲ. ಅದರಂತೆ ನಾವು ಬಯೋಡೈಜೆಸ್ಟನ್ನು ರೈತರೆಲ್ಲರೂ ಅಳವಡಿಸ್ಕೊಂಡು ಹೋದ್ರೆ ಹೆಚ್ಚಿಗೆ ಲಾಭದ ಅದನ್ನು ನಾನು ಅಳವಡಿಸ್ಕೊಂಡು ಹೋಗಿದ್ದೇನೆ. ಇನ್ನು ಈ ಬಾಳೆಗೊನೆ ಆಗಲಿ ಅಥವಾ ಬೇರೆ ಹಣ್ಣಾಗಲಿ ಅದನ್ನು ಮಾಗಿಸ್ಲಿಕ್ಕೆ ಅಂದರೆ ಬೇಗ ಹಣ್ಣಾಗಲಿಕ್ಕೆ ಮಾರ್ಕೆಟಲ್ಲಿ ಏನು ಮಾಡ್ತಾರೆ ಅದರ ರಾಸಾಯನಿಕ ಬಳಸಿ ಅದನ್ನು ಬೇಗ ಹಣ್ಣಾಗಿಸ್ತಾರೆ, ಅದರ ಬದಲಿಗೆ ಬೇಗ ಹಣ್ಣಾಗಿಸ್ಲಿಕ್ಕೆ ಏನಾದರೂ ನೈಸರ್ಗಿಕ ಉಪಾಯ ನೀವು ಕಂಡುಕೊಂಡಿದ್ದೀರಾ? ಅದರ ಬಗ್ಗೆ ನಾ ಹೇಳಿದ್ನಲ್ರಿ, ಇದೇ ಈಗ ಅಂದ್ರೆ ನಾವು ನೈಸರ್ಗಿಕ ಅಳವಡಿಸ್ಕೊಳ್ಬೇಕಾದ್ರೆ ಸುಣ್ಣನ್ನು ನಾವು ಆ ತುಂಬಿಗೆ ಹಚ್ಚಿದ್ರೆ ಅದು ನಮಗೆ ಎತಾಲೆನ ಎಣ್ಣೆಯನ್ನು ಅಳವಡಿಸ್ಕೊಳ್ಬೇಕಾಗಿಲ್ಲ. ಅದನ್ನು ಅಳವಡಿಸ್ಕೊಂಡ್ರೆ ನಾವು ಸುಣ್ಣನ್ನು ಹಚ್ಚಿದ್ರೆ ನಮಗೆ ಹಣ್ಣಾಗತ್ತ. ಇನ್ನು ಹೈನುಗಾರಿಕೆಯಲ್ಲಿ ಕೂಡ ನೀವು ತೊಡಗಿದ್ದೀರಿ ಅಲ್ಲ ಪರಪ್ಪ ಗುರಪ್ಪ ಗಾಮ ಅವರೇ, ಈ ಹೈನುಗಾರಿಕೆಯಲ್ಲಿ ಯಾವ ರೀತಿಯ ಒಂದು ಚಟುವಟಿಕೆ ನೀವು ನಡೆಸ್ತಾ ಇದ್ದೀರಿ? ಏನು ಲಾಭದಾಯಕವಾಗಿದೆಯಾ? ಎಷ್ಟು ಎಮ್ಮೆ ಕರುಗಳನ್ನು ಇಟ್ಟಿದ್ದೀರಿ ನೀವು? ಈ ಹೈನುಗಾರಿಕೆಯಲ್ಲಿ ನಮಗೆ 2 ಆಕಳದವ, 1 ಎಮ್ಮೆದ. ಇಷ್ಟ ನಾವು ಇದನ್ನು ಮಾಡಿಕೊಂಡು ನಮಗೆ ಈ 5 ಎಕರೆ ಹೊಲದೊಳಗೆ ಈಗ ನಮಗೆ ಎಲ್ಲರೂ ಕೇಳಬಹುದು ಏನಂತ, ಈ 2 ಆಕಳ 1 ಎಮ್ಮೆ ನಂತರ ಏನು ಗೊಬ್ಬರ ಆಗತ್ತಂತ. ನಾವು ಕೋಳಿ ಸಾಕಾಣಿಕೆ ಇದಲ್ಲ ಆ ಗೊಬ್ಬರವನ್ನು ಅಳವಡಿಸ್ಕೋತು, ಅದು ಅಲ್ದ ನಾವು ಜೀವಾಮೃತ ಬಿಡ್ತೀವಿ, ಅದು ಅಲ್ದ ನಾವು ಮಲ್ಚಿಂಗ್ ಏನು ಮಾಡ್ತೀವಲ್ಲ ರೌದಿ ಹೊದಿಕೆ, ಬಾಳೆ ಎಲೆ ಹೊದಿಕೆ, ಬಾಳೆ ದಿಂಡಿನ ಹೊದಿಕೆ, ಇವನ್ನೆಲ್ಲ ಹಲವಾರು ರೀತಿಯಲ್ಲಿ ಮಾಡ್ಕೊಂಡಾಗ ನಮಗೆ ಬೆಳೆಗೆ ಬೇಕಾಗುವಂಥ ಪೋಷಕಾಂಶಗಳು ಸಿಗ್ತಾವ. ಈಗ ಹೈನುಗಾರಿಕೆ 1 ಎಮ್ಮೆ ಮತ್ತು ಈಗ ಆಕಳ ಮತ್ತು ಕುರಿ ಸಾಕಾಣಿಕೆನೂ ಕೂಡ ಅದ. ಆ ಕುರಿ ಸಾಕಾಣಿಕೆಯಲ್ಲೂ ಸ್ವಲ್ಪ ಮಟ್ಟಿಗೆ ಅದರಲ್ಲೇನೂ ಅಳವಡಿಸ್ಕೊಂಡು ಹೊಂಟಿದ್ದೆವು. ಅದು ಅಲ್ಲದ ನಾವು ಎಮ್ಮೆ ಆಗಲಿ ಆಕಳ ಆಗಲಿ ಇವತ್ತರ ಗೆಂಜಲವನ್ನು ನಾವು ವೇಸ್ಟ್ ಮಾಡಬಾರ್ದು. ಅದು ನಮ್ಮ ಬಯೋಡೈಜೆಸ್ಟ್ಗೆ ನೇರವಾಗಿ ಹೋಗುವಂತೆ ಅಳವಡಿಸಿಕೊಂಡದ್ದಾದ್ರೆ ನಮಗೆ ಶ್ರಮ ಕಡಿಮೆ ಮತ್ತು ಅದರಲ್ಲಿ ಗೆಂಜಲದಲ್ಲಿ ಸಾರಜನಕ ರಂಜಕ ಪೊಟ್ಯಾಶ ಅಮೋನಿಯಂ ಸಲ್ಫೇಟ ಮೆಗ್ನೀಷಿಯಂ ಸಲ್ಫೇಟ ಸತುವ ಹಲವಾರು ಪೋಷಕಾಂಶಗಳು ಇರ್ತಾವ. ಅದು ನಮ್ಮ ಬಯೋಡೈಜೆಸ್ಟ್ಗೆ ಹೋಗಿ ಅಲ್ಲಿ ತ್ಯಾಜ್ಯ ವಸ್ತುಗಳನ್ನು ಹಾಕಿ ಮತ್ತು ಸಗಣಿಯನ್ನು ಹಾಕಿ ಅಲ್ಲಿ ಎಲ್ಲ ರೀತಿ ಒಳಗೂ ನಮಗೆ ಬೆಳೆಗಳಿಗೆ ಪೋಷಕಾಂಶಗಳು ನಮಗೆ ದೊರಕಿಸಾಕ ಸಾಧ್ಯ. ಅದು ಹೇಗಪ್ಪ ಅಂತಂದ್ರೆ ನಾನು ಕಂಡುಕೊಂಡದ್ದು ಈಗ ನಮಗೆ ತೋಟಗಾರಿಕೆ ಇಲಾಖೆಯಿಂದ ಸತೀಶ್ ಸರು ಹಾಗೂ ಗಂಗಾಧರ್ ಸರು ಹಾಗೂ ತೋಟಗಾರಿಕೆಯಿಂದ ವಿದ್ಯಾರ್ಥಿಗಳೆಲ್ಲ ನಮ್ಮ ಹೊಲಕ್ಕೆ ಬಂದು ಆ ರೇವೆ ಕಂಪನಿ ಒಳಗೆ ಬಂದು ನೋಡಿದಾಗ ಪರಪ್ಪ ಗಾಮ ಅವರು ಹೊಲದೊಳಗೆ ಬೆಳೆಗಳಿಗೆ ಬೇಕಾಗುವಂಥ ಪೋಷಕಾಂಶಗಳು ಕೊರತೆ ಯಾವುದೂ ಇಲ್ಲ ಅಂತ ಹೇಳಿ ನಮಗೆ ವಿದ್ಯಾರ್ಥಿಗಳು ಹೇಳಿದಾಗ ನಮಗೆ ತುಂಬ ಸಂತೋಷವಾಯಿತು. ಅದರದ್ದು ಯಾವುದು ಕಾರಣಪ್ಪ ಅಂದರೆ ನಮಗೆ ಬಯೋಡೈಜೆಸ್ಟ ಅದನ್ನು ಅಳವಡಿಸ್ಕೊಂಡಿವಲ್ಲ ಅದು ಮತ್ತು ಹೈನುಗಾರಿಕೆ ಮತ್ತು ಕೋಳಿ ಸಾಕಾಣಿಕೆ ಕುರಿ ಸಾಕಾಣಿಕೆ ಇದನ್ನೆಲ್ಲ ನಾವು ತ್ಯಾಜ್ಯ ವಸ್ತುಗಳನ್ನು ನೇರವಾಗಿ ನಾವು ಡ್ರಿಪ್ಪಿನಲ್ಲಿ ಕಳಿಸೋದ್ರಂತರ ನಮಗೆ ಯಾವ ಪೋಷಕಾಂಶಗಳನ್ನು ಅಂದರೆ ಈಗ ಹೇಳ್ತಿರ್ತಾರೆ ಮಣ್ಣು ಬಿಟ್ಟು ಮಡಿಕೆ ಇಲ್ಲ ಮಡಿಕೆ ಬಿಟ್ಟು ಮಣ್ಣಿಲ್ಲ ಅಂತಂದಂಗ ನಮ್ಮನ್ನು ಬಿಟ್ಟು ಅಂದರೆ ನಮ್ಮ ಭೂಮಿಯನ್ನು ನಮ್ಮ ಈ ನಮ್ಮ ಭೂಮಿಯನ್ನು ಬಿಟ್ಟು ನಾವು ಮಾಡುವಂಥ ವ್ಯವಸಾಯದೊಳಗೆ ಬೆಳೆಗೆ ಬೇಕಾಗುವಂಥ ಪೋಷಕಾಂಶಗಳು ಹೊರಗೆ ತರುವಂಥ ಅವಶ್ಯಕತೆ ಇಲ್ಲ ಅಂಥೇಳಿ ನನ್ನ ಅಭಿಪ್ರಾಯ. ಇನ್ನು ಇಲ್ಲಿ ನಿಮ್ಮ ಕೃಷಿಗೆ ಮಳೆಯನ್ನು ಆಶ್ರಯಿಸ್ತೀರಾ ಅಥವಾ ನೀರಾವರಿ ಕೂಡ ಇದೆಯಾ ನಿಮಗೆ? ನಮಗೆ ನೀರಾವರಿ ಇದೆ, ಬೋರ್ವೆಲ್ ಇದೆ. ಬೋರ್ವೆಲ್ ಹನಿ ನೀರಾವರಿಯನ್ನು ಅಳವಡಿಸ್ಕೊಂಡೆವು. ಹನಿ ನೀರಾವರಿಯನ್ನು ಅಳವಡಿಸ್ಕೊಂಡು ನಾವು ಈ ನೀರಾವರಿ ಪದ್ಧತಿ ಒಳಗೆ ಬೆಳಿತಿದ್ವಿ. ಅದು ಅಲ್ಲದೆ ಈಗ ನಾವು ಯಾವುದೇ ಬೆಳೆ ಬೆಳೆದ್ರೂ ಈಗ ಕಬ್ಬು ಇದೇ ಹೇಳಿದ್ವಲ್ಲ 4 ಕ್ವಿಂಟಲ್ಲ 5 ಕ್ವಿಂಟಲ್ಲ ಅಂದರೆ ಬೀಜ ಕಡಿಮೆ. ಈಗ ಹತ್ತಿ ಹಾಕಿದ್ರೂ ಎಲ್ಲರೂ BT2 ಹತ್ತಿ ಹಾಕಿದ್ದು, ಅವು ಪೂರ್ವ ಪಶ್ಚಿಮ ಸಾಲ ಉತ್ತರ ದಕ್ಷಿಣ ಸಾಲ ಕ್ರಾಸ್ ಇದ್ದಲ್ಲಿ ಒಂದ ಕಾಳು ನಾಟಿ ಮಾಡಿ ಸ್ಪ್ರಿಂಕ್ಲರ್ ಹಚ್ಚಿ ತದನಂತರ ನಾವು ಪೂರ್ವ ಪಶ್ಚಿಮ ಕುಂಟಿ ಹೊಡೆದು ಉತ್ತರ ದಕ್ಷಿಣ ಕುಂಟಿ ಹೊಡೆದಾಗ ನಮಗೆ ಅಂದರೆ ಕಸ ಕಡ್ಡಿ ಖರ್ಚು ನಮಗೆ ಕಡಿಮೆ ಬರ್ತದೆ. ಇದು ಅಲ್ಲದ ಅದಕ್ಕೆ ಬೆಳೆಗಳಿಗೆ ನಾವು ಯಾವ ಕೀಟನಾಶಕನೂ ಬೆಳೆಸಿಲ್ಲ. ಅದು ಹೇಗಪ್ಪ ಅಂತಂದ್ರೆ ನಾವು ಬಯೋಡೈಜೆಸ್ಟರ್ ಒಳಗಿಂತ ಜಲ 12 ಲೀಟರ್ ನೀರಿಗೆ 1 ಲೀಟರ್ ಅದನ್ನು ಹಾಕಿ ಸಿಂಪರಣೆ ಮಾಡಿದ್ರ ಅದರೊಳಗೇನೆ ಎಲ್ಲ ಪೋಷಕಾಂಶಗಳು ಇರ್ತಾವ. ನಮ್ಮ ಆಕಳದಲ್ಲಿ ಗೋಮೂತ್ರಗಳು ಅದರಲ್ಲಿ ಹೆಚ್ಚಿಗೆ ರೋಗ ನಿರೋಧಕ ಶಕ್ತಿ ಇದೆ. ಆ ರೋಗ ನಿರೋಧಕ ಶಕ್ತಿಯನ್ನು ಗೋಮೂತ್ರದಂತರನು ನಾವು ಯಾವ ರೋಗ ಬರಲಾರ್ದ ಅಳವಡಿಸಿಕೊಂಡು ಹೋಗಿವು. ಮತ್ತು ಬೇವಿನ ಹಿಂಡಿಯನ್ನು ಅಳವಡಿಸಿಕೊಂಡು ಹೋದಾಗ ನಮಗೆ ಈ ಮತ್ತು ಈ ಬದಿಗಳಲ್ಲಿ ಇದೇ ಹೇಳಿದೀವಲ್ಲ ಅದನ್ನು ನಾವು ಹಲವಾರು ರೀತಿ ಒಳಗೆ ಅಳವಡಿಸಿಕೊಂಡು ಹೋದಾಗ ನಾವು ಯಾವ ಕೀಟನಾಶಕಗಳು ಬಳಸುವಂಥ ಅವಶ್ಯಕತೆ ಇಲ್ಲ. ಈ ಗೋಮೂತ್ರ ಮತ್ತು ಸೆಗಣಿ ಇದರ ಬಳಕೆಯಿಂದ ಇದನ್ನು ಬಳಸಿ ಯಾವ ರೀತಿಯ ಒಂದು ಗೊಬ್ಬರ ಉತ್ಪಾದನೆ ಮಾಡಬಹುದು ಇದರ ಬಗ್ಗೆ ಹೇಳಿ. ಇದರ ಗೋಮೂತ್ರ ಮತ್ತು ಸೆಗಣಿ ಹೆಚ್ಚಿಗೆ ನಾವು ಇದನ್ನು ಮಾಡ್ಕೋಬೇಕಾದ್ರೆ ಜೀವಾಮೃತವನ್ನು ಇದೇ ಹೇಳಿದಿವಲ್ಲ ಅದೇ ಜೀವಾಮೃತವನ್ನು ನಾವು ಅಳವಡಿಸಿಕೊಂಡು ಹೋಗೋದು ಆದರೆ ನಮಗೆ ಹೆಚ್ಚಿಗೆ ಲಾಭದಾಯಕ. ಅಲ್ಲಿ ಸೂಕ್ಷ್ಮ ಜೀವಾಣುಗಳ ತಯಾರಕ್ಕವ ಅದರ ಸಲುವಾಗಿ ನಾವು ಸೆಗಣಿ ಮತ್ತು ಗೋಮೂತ್ರ 1 ಎಕರೆ ಸುಭಾಷ್ ಪಾಳೇಕರ್ ಅವರ ಪದ್ಧತಿ ಅಂತರ 1 ಎಕರೆಗೆ 30 ಎಕರೆ ಅಳವಡಿಸಿಕೊಂಡು ಹೋಗ್ತಾರಂತ. ಅದಕ್ಕಿಂತ ನಾವು 1 ತಿಂಗಳಿಗೆ ನಾವು ಜೀವಾಮೃತ ಬಿಡುವುದರಿಂದ 15 ದಿನಕ್ಕೆ ನಾವು ಬಿಡುವುದರಿಂದ ಬಹಳ ಒಳ್ಳೆಯದು ಅಂತ ಹೇಳಿ ನನ್ನ ಅಭಿಪ್ರಾಯ. ನಿಮಗೆ 4 ಎಕರೆ ಜಾಗ ಇದೆ, ಇಲ್ಲಿ ಕೃಷಿ ಜಾಗ ಇದೆ. ಈ 4 ಎಕರೆಯಲ್ಲಿ ನೀವು ಈ ಬೇರೆ ಬೇರೆ ಕೃಷಿ ಚಟುವಟಿಕೆಯಲ್ಲಿ ತೊಡಗಿದಿರಿ. ಇಲ್ಲಿಯ ಯಂತ್ರೋಪಕರಣ ಇದರ ಬಳಕೆಯ ಬಗ್ಗೆ ಅಂತ ಹೇಳಿ ನೀವು. ಈ ಯಂತ್ರೋಪಕರಣ ಅಂದ್ರೆ ಬಾಳೆ ಒಳಗೆ ನಾವು ಪಟ್ಟ ಪದ್ಧತಿ ಒಳಗೆ ನಾವು ಬೇಸಾಯ ಮಾಡಿದ್ವಿ. ಅಂದ್ರೆ 4.5x9 ಫೂಟ್ ಗ್ಯಾಪ್ ನಾವು ಬೆಳೆ ನಾಟಿ ಮಾಡಿದಾಗ ಅಲ್ಲಿ ಕಾಯಿಪಲ್ಯಗಳನ್ನ ಹಾಕಿದ್ವು. ಮುಂದೆ ಅಲ್ಲಿ ನಾವು ಯಂತ್ರೋಪಕರಣ ಅಂದ್ರೆ ನಾವು 1 ಎತ್ತಲೆ ಗಳೆ ಮಾಡಿದ್ವು. ಅಂದ್ರೆ 1 ಎತ್ತಲೆ ಗುರದಾಳು ಹರಗುವುದು ಹೀಗೆ ಮಾಡ್ತಿದ್ವು. ಅದು ಅಲ್ಲದ ನಾವು ಯಾವುದು ಈಗ ಮೇವು ಕತ್ತರಿಸುವ ಯಂತ್ರನೂ ಅದ. ಮತ್ತು ನಾಟಿ ಮಾಡುವ ಯಂತ್ರ ಅಂದ್ರೆ ಈಗ ನಾವು ನಾಟಿ ಮಾಡಬೇಕಾದ್ರೆ ಕಬ್ಬಾಗಲಿ ಈಗ ಯಾವುದೇ ನಾವು ಸಸಿ ತಯಾರು ಮಾಡ್ಕೊಂಡು ಇದನ್ನು ಮಾಡಬೇಕಾದ್ರೆ ಆ ನಾಟಿ ಯಂತ್ರನೂ ಅದ. ಮತ್ತು ಬೀಜ ಅಂದ್ರೆ ಅಲಸಂದಿ ಆಗಲಿ ಹತ್ತಿ ಕಾಳಾಗಲಿ ಇವುದು ಯಾವುದೋ ಅಂದ್ರೆ ನಾವು ಕಬ್ಬಿನ ಒಳಗೆ ಅಲಸಂದಿ ಬೆಳೆಯುವುದರಂತರ ಅಲ್ಲಿ ನಮಗೆ ಸಾರಜನಕ ಹೆಚ್ಚಿಗೆ ಉತ್ಪತ್ತಿ ಆಗುತ್ತೆ. ಹೀಗಾಗಿ ನಾವು ಅದರ ನಂತರ ನಾಟಿ ಮಾಡಕ್ಕೂ ಒಂದು ಅದ ಯಂತ್ರವನ್ನು ಅಳವಡಿಸಿಕೊಂಡು ಹೊಂಟಿದ್ದೆವು. ಈಗ ಕಬ್ಬು, ಬಾಳೆ, ಹೈನುಗಾರಿಕೆ, ಕೋಳಿ ಸಾಕಣೆ, ಕುರಿ ಸಾಕಣೆ, ಈ ಎಲ್ಲ ಕೃಷಿ ಚಟುವಟಿಕೆಗಳಲ್ಲಿ ನೀವು ತೊಡಗಿದಿರಿ. ಇದರಲ್ಲಿ ಹೆಚ್ಚಿನ ಆದಾಯ ಬರುವಂತಹ ಚಟುವಟಿಕೆ ಯಾವುದಂತ ಹೇಳಿ. ಹೆಚ್ಚಿನ ಆದಾಯ ನಮಗೆ ಬರುವಂಥದ್ದು ಬಾಳೆ ತೋಟಗಾರಿಕೆಯಲ್ಲಿ ಮತ್ತು ಈ ನಾವು ಉಪಕಸಬುಗಳನ್ನು ಏನು ಮಾಡ್ತೀವಲ್ಲ ಅದರಲ್ಲೇ ಹೆಚ್ಚಿಗೆ ಲಾಭ. ಅಂದ್ರೆ ಅದರಲ್ಲಿ ಲಾಭ ಬರ್ತದೆ. ಈ ರಾಸಾಯನಿಕ ಗೊಬ್ಬರ ಬಿಟ್ಟು ಈ ಸಾವಯವ ಪದ್ಧತಿಯಲ್ಲಿ ಮಾಡುವುದರಿಂದ ಅದು ಲಾಭ ಬರುತ್ತೆ. ಕೋಳಿ ಸಾಕಾಣಿಕೆ ಅಂದ್ರೆ ನಾವು ಕೋಳಿ ಗೊಬ್ಬರ ಮಾಡುವುದರಿಂದ ಅದರೊಳಗೂ ನಾವು ಹೆಚ್ಚಿನ ಸಾರಜನಕ ಇರುತ್ತೆ. ಆ ಸಾರಜನಕವನ್ನು ಅಂದ್ರೆ ನಾವು ಕೋಳಿ ಗೊಬ್ಬರ ಉಪಯೋಗ ಮಾಡುವುದರಿಂದ ನಾವು ರಾಸಾಯನಿಕ ಗೊಬ್ಬರ ಹಾಕಲಾರ್ದ ಬೆಳಿಬಹುದು. ಅಂದ್ರೆ ನಿಮಗೆ ಹೆಚ್ಚಿನ ಆದಾಯ ಬರುವುದು ಕೋಳಿ ಸಾಕಾಣೆ ಇದರಲ್ಲಿ? ಕೋಳಿ ಸಾಕಾಣಿಕೆನು ಅಂದ್ರೆ 1 ವರ್ಷಕ್ಕೆ ನಾವು 10 ಗುಂಟೆದೊಳಗೆ 2.5-3 ಲಕ್ಷ ರೂಪಾಯಿ ಆದಾಯ ಬರುತ್ತೆ. ಮತ್ತು ಇದ್ರ ಅಂದ್ರೆ ನಮಗೆ ಗೊಬ್ಬರ ಸಲುವಾಗಿ ನಾವು ಅದನ್ನು ಲಾಭ ಆಗತ್ತೆ, ಇದು ಲಾಭ ಆಗತ್ತೆ ಅಂತ ಹೇಳಿ ತಿಳ್ಕೊಂಡು ನಾವು ಹೈನುಗಾರಿಕೆ ಆಗಲಿ ಈ ಕೋಳಿ ಸಾಕಾಣಿಕೆ ಆಗಲಿ ಕುರಿ ಸಾಕಾಣಿಕೆಯಲ್ಲಿ ಅದನ್ನು ಅಳವಡಿಸಿಕೊಂಡು ಹೋಗ್ಬೇಕಂತ ನನ್ನ ಅಭಿಪ್ರಾಯ. ಇನ್ನು ಈ ಎಲ್ಲ ಕೃಷಿ ಚಟುವಟಿಕೆಯಲ್ಲಿ ತೊಡಗಿ ಒಂದಷ್ಟು ಬೇಸಾಯ ಮಾಡಿದ ನಂತರ ಮಾರಾಟದ ವ್ಯವಸ್ಥೆ ಕೂಡ ಚೆನ್ನಾಗಿರಬೇಕು ಅಲ್ವಾ? ಒಳ್ಳೆ ಇಳುವರಿ ಪಡೆದ ನಂತರ ಮಾರಾಟ ವ್ಯವಸ್ಥೆ ಕೂಡ ಚೆನ್ನಾಗಿದ್ರೇನೆ ನಿಮ್ಮ ಕೃಷಿ ಬದುಕು ಸುಸೂತ್ರವಾಗಿ ಸಾಗುತ್ತೆ. ಈ ಮಾರಾಟ ವ್ಯವಸ್ಥೆ ಯಾವ ರೀತಿಯ ಇದೆ ಹೇಳಿ. ಹೌದು, ಅದನ್ನು ಹೇಳಿದ್ದು ನಿಜ. ನಾವು ಮಾರಾಟ ಮಾಡಬೇಕಾದ್ರೆ ನಾವು ಯಾವುದೇ ಪೀಕ ನಾವು ಬಾಳ ಹಾಕಿದ್ದಾದ್ರೆ ನಾವು ಒಬ್ಬ ವ್ಯಾಪಾರಸ್ಥಕ್ಕೆ ಕೊಡಬೇಕಾಗತ್ತೆ. ಅದೇ ನಾವು ಬಾಳೆಯನ್ನು ನಾವು ಹಾಕೊಂಡಾಗ ನಂದು 1 ವರ್ಷಕ್ಕೆ ಊರೊಳಗನೆ ನಾವು ಹಣ್ಣು ಮಾಡಿ ಮಾರಿದ್ರೆ 1 ಲಕ್ಷ ರೂಪಾಯಿದು ಬರೇ 1 ಊರಲ್ಲೇನೆ ಇದಾಗತ್ತೆ. ಅವರು 4 ರೂಪಾಯಿ 10 ರೂಪಾಯಿ ಕೆಜಿ ತಗೊಂಡ್ರೆ ನಾವು ಮನೆಯಲ್ಲೇ ನಾವೇ ಮಾರಾಟ ಮಾಡಿದ್ದಾದ್ರೆ ನಮಗೆ 20 ರೂಪಾಯಿ ಕೆಜಿ ಬಿದ್ದಂಗಾಗತ್ತೆ. ಅದನ್ನು ನಾವ ಅಂದ್ರೆ ಏನು, ರೈತನು ಯಾವಾಗಲೂ ವ್ಯಾಪಾರಿ ಆದರೆ ನನಗೆ ಲಾಭ ಅಂತೇಳಿ ತಿಳ್ಕೊಂಡ ನನ್ನ ಅನಿಸಿಕೆ. ಯಾಕೆ ವ್ಯಾಪಾರಿ ಅಂದ್ರೆ ಈಗ ಕೋಳಿ ಇದ್ರೊಳಗಾಗಲಿ ಈಗ ನಾವು ಯಾವುದೇ ಬಾಳೆ ಬೆಳೆದ್ರಾಗಲಿ ನೇರವಾಗಿ ಒಬ್ಬ ದಲ್ಲಾಳಿ ಕೊಡುದ ಅದನ್ನು ನಾವು ವ್ಯಾಪಾರ ಮಾಡಿದ್ರೆ ಅದರೊಳಗೂ ನಾವು ಲಾಭ ಪಡೆಯಕ ಸಾಧ್ಯದ ಅಂತ ನನ್ನ ಅಭಿಪ್ರಾಯ. ಈಗ ಈ ರೈತರು, ಕೆಲವು ರೈತರು 1 ಅಥವಾ 2 ಬೆಳೆಯನ್ನು ನಂಬಿಕೊಂಡು ಇರ್ತಾರೆ, ಇಂಥವರಿಗೆ ನಿಮ್ಮ ಸಲಹೆ ಸೂಚನೆ ಕಿವಿ ಮಾತು ಏನು ಹೇಳಿ? ಈ 1 ಬೆಳೆ ಆದ್ರೆ ನಾವು ಅದು ಆ ಟೈಮ್ಗೆ ನಮ್ದು ಈಗ ಕಬ್ಬು ಹಾಕಿದ್ವಿ ಅಂದ್ರೆ ಗೊನ್ನೆ ಒಳ ಬಿತ್ತಪ್ಪ ಅಂದ್ರೆ ನಾವು ಬರುವ ವರ್ಷ ಮಟ್ಟ ಪೀಕ್ ತೆಗೆದು ಅದನ್ನೆಲ್ಲ ಖರ್ಚು ಮಾಡಿ ಹೊಳ್ ಪೀಕ್ ಬರುವ ಮಟ್ಟ ನಮಗೆ ರೊಕ್ಕ ಇರಂಗಿಲ್ಲ. ಅದಕ್ಕೆ ರೈತರು ಏನ್ ಮಾಡ್ಬೇಕಪ್ಪ ಅಂತಂದ್ರೆ 1 ಪೀಕ್ ಹೋಗಿ 1 ಪೀಕ್ ಅಂದ್ರೆ ಸೈಡ್ ಯಾವುದೇ ಆಗೋಲ್ದಕ್ಕೆ 1 ಪೀಕ್ ಇರಬೇಕು. ಮತ್ತು ಯಾವುದೇ ಒಂದು ಉದ್ಯೋಗ ಅದು ಎರಡು ನಾವು ಇದನ್ನ ಸಮಗ್ರ ಕೃಷಿ ಮತ್ತು ಒಂದು ಉದ್ಯೋಗ ಮಾಡಿಕೊಂಡು ಆದ್ರೆ ನಾವು ಹೆಚ್ಚಿಗೆ ಲಾಭ ಪಡೆಯಕ ಸಾಧ್ಯ ಅಂತ ನನ್ನ ವಿಚಾರ. ಅಂದ್ರೆ ಕೃಷಿಕರು ಸಮಗ್ರ ಕೃಷಿಗೆ ಒತ್ತು ಕೊಡಬೇಕು ಅಲ್ವಾ? ಸರಿ ಪರಪ್ಪ, ಗುರುಪ್ಪ, ಗಾಮವರೇ, ನಿಮ್ಮ ಕೃಷಿ ಬದುಕಿನ ಒಂದಷ್ಟು ಪರಿಚಯಗಳನ್ನು ನಮಗೆ ಮಾಡಿಕೊಟ್ಟಿದ್ರಿ. ನಮ್ಮ ರೈತರು ನಿಮ್ಮ ಒಂದು ಕೃಷಿ ಬದುಕು ಮತ್ತು ನಿಮ್ಮ ಕೃಷಿ ಚಟುವಟಿಕೆ ಇದನ್ನೆಲ್ಲ ನೋಡಬೇಕಾದ್ರೆ ಅಥವಾ ನಿಮ್ಮಿಂದ ಫೋನ್ ಮೂಲಕ ಆದರೂ ಸಲಹೆ ಸೂಚನೆ ಕೇಳ್ಕೋಬೇಕಾದ್ರೆ ಅವರಿಗೆ ನಿಮ್ಮ ಫೋನ್ ನಂಬರ್ ಕೊಡ್ಬೋದಾ? ನನ್ನ ನಂಬರ್ 98 80 46 93 01. ಇನ್ನೊಮ್ಮೆ ಹೇಳ್ಬೋದಾ? 98 80 46 93 01. ನೀವು ನಿಮ್ಮ ದೂರವಾಣಿ ಸಂಖ್ಯೆಗಳನ್ನು ಕೊಟ್ಟದಕ್ಕೆ ಧನ್ಯವಾದಗಳು. ನಮ್ಮ ರೈತ ಬಾಂಧವರು ನಿಮ್ಮನ್ನು ಸಂಪರ್ಕಿಸಿ ನಿಮ್ಮ ಕೃಷಿ ಬದುಕು, ನಿಮ್ಮ ಕೃಷಿ ಚಟುವಟಿಕೆ ಹಾಗೆ ಸಲಹೆ ಸೂಚನೆ ಏನಿದ್ರೆ ಅವರು ನಿಮ್ಮನ್ನು ಸಂಪರ್ಕಿಸಿ ಪಡೆಯಬಹುದು. ಇದುವರೆಗೆ ನಮ್ಮೊಂದಿಗೆ ನಿಮ್ಮ ಕೃಷಿ ಅನುಭವದ ಬಗ್ಗೆ ಹಂಚಿಕೊಂಡಿದ್ದೀರಿ. ನಿಮ್ಮ ಅನುಭವ ಕೇಳಿ ರೈತರಿಗೆ ಖಂಡಿತವಾಗಿ ಅವರಿಗೆ ಪ್ರಯೋಜನ ಆಗಬಹುದು ಅಂತ ಹೇಳ್ತಾ ಈ ಒಂದು ನಮ್ಮ ಮಾತುಕತೆಯನ್ನು ಮುಗಿಸುವ. ನಮಸ್ಕಾರ. ನಮಸ್ಕಾರ. ಆತ್ಮೀಯ ರೈತ ಬಾಂಧವರೇ, ಇದುವರೆಗೆ ಕಿಸಾನ್ವಾಣಿ ಕಾರ್ಯಕ್ರಮದಲ್ಲಿ ಬಿಳಿಗಿ ತಾಲೂಕಿನ ಸುನಗ ಗ್ರಾಮದ ಪ್ರಗತಿಪರ ರೈತರಾದ ಪರಪ್ಪ, ಗುರಪ್ಪ, ಗಾಮ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ನವೀನ್ ಕುಮಾರ್ ಕದ್ರಿ. ಇನ್ನು ಮುಂದೆ ಕೇಳಿ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಒಂದು ಭಜನಾ ಪದವನ್ನು ಕೇಳೋಣ. ಶಿವಶಿವಯನ್ನ ಬಾರದೆ ವನ್ನಾದರು ಹರ ಹರನನ್ನ ಬಾರದೆ ವನ್ನಾದರು. ಸದಾಶಿವ ಶಿವಲಿಂಗಪ್ಪ ಕುಂಬಾರ್ ಮತ್ತು ತಂಡದವರಿಂದ ಪಂಚಾಚರಿ ಕೈ ಸೇರಿ ತು ಮನವೇ ಶಿವ ಕಾಯವ ನರದಾಸನೆ ಅರೆದು ಹೋಗೋದು